ಮತ್ತೆ ನಿಮ್ಗೆ 25 ವರ್ಷ ಆಗೋ ತನಕ ಏನ್ ಮಾಡ್ತಾ ಇದ್ರೆ? ಸರ್ ಮಾಮೂಲಿ ಕದ್ದೆ ಅಲ್ಲಿ ಮಾಮೂಲಿ ಮಾಡ್ಕಿದ್ದು ಅಷ್ಟೇ ಮಾಡ್ತಾವೆ, ಜನ ಬನ ಮೇಯಿಸ್ಕಂದಿ ಆಡು ಕುರಿ ಮೇಯಿಸ್ಕಂದಿ. ಅಂದ್ರೆ ಕೃಷಿಯನ್ನ ಗಂಭೀರವಾಗಿ ತಗೊಂಡಿದ್ದು 25 ವರ್ಷ ಆದ್ಮೇಲೆ? ಗಂಭೀರ ತಂದಾಗ 20 ವರ್ಷ ಮೇಲೆ. ಅದಕ್ಕೆ ಮುಂಚೆ ತಂದೆ ತಾಯಿ ಮಾಡ್ಕೊಂಡು ಹೋಗ್ತಾ ಇದ್ರು? ಮಾಡ್ಕೊ ಹೋಯ್ತಿದ್ರು. ನಾವು ಮಾಮೂಲಿ ನೋಡ್ಕೊಪ್ಪ ಮಾಡ್ಕೊಂತ ಹೊಡ್ತಾವೆ, ಹೆಂಗ್ ಮಾಡ್ತೀರಿ ಅಂತ ಮಾಡ್ಕೊಂಡು ಹೋಯ್ತಿದ್ರು. ನಮ್ಮ ತಂದಿರ ಆದ್ಮೇಲೆ ನಾವು ಪೂರ್ತಿ ತಾನ್ ಸಂಬರ್ ತಾಂತ ಮಾಡ್ತಾ ಇದೀವಿ. ಈಗ ನಿಮ್ಗೆ ಎಷ್ಟನೇ ವಯಸ್ಸಲ್ಲಿ ಮದುವೆ ಆಯ್ತು ಪವಿತ್ರ ಅವ್ರ ಜೊತೆ? ಪವಿತ್ರ ಅವ್ರ ಹೇಳಿದ್ರಿ. ಇವ್ರಿಗೆ ಏಜ್ ಆಗಿರೋದು ಗೊತ್ತಿಲ್ಲ ನಮ್ಗೆ ಎಷ್ಟು ವರ್ಷ ಅಂತ. ನಮ್ದು 20 ವರ್ಷ ಆಯ್ತು ಮದ್ವೆಗೆ. ಮದ್ವೆಗೆ 20 ವರ್ಷ ಆಯ್ತು. ಅವಾಗಿಂದ ನೀವು ಕೃಷಿಕ ದಂಪತಿಗಳಾಗೆ ಜೀವನ ಮಾಡ್ತಾ ಇದ್ದೀರಿ, ಇದೇ ಊರ್ನ ಮಾಡ್ತಾ ಇದ್ದೀರಿ. ನಿಮ್ಗೆ ನಿಮ್ ತಂದೆಯಿಂದ ಎಷ್ಟು ಜಮೀನ್ ದೊರೀತು? ಮೂರು ಎಕರೆ ಜಮೀನ್ ಬಂದಿದೆ. ಈಗ 3 ಎಕರೆ ನಿರಂತರ ಕೃಷಿ ಮಾಡ್ತಾ ಇದೀವಿ. 3 ಎಕರೆ ಮಾಡ್ತಾ ಇದೀವಿ. ಒಂದು ಓಪನ್ ಬಾವಿ ಒಂದೈತೆ, 2 ಬೋರ್ ಇದೆ. ಓಪನ್ ಬಾವಿ ಐತೆ. ಓಪನ್ ಬಾವಿ ನಿಮ್ ತಂದೆಯವ್ರ ಕಾಲದಲ್ಲಿ ಐತಾ? ತಂದೆಯ ಕಾಲ ಮಾಡಿಸಿದ್ರು, ತಾತ ಮುತ್ತಾತನ ಕಾಲದಲ್ಲಿ ಮಾಡಿಸಿದ್ದು. ಅದು ನೀರು ಇಲ್ಲ ಐತೆ. ಅದು ಈಗ ನಿಮ್ಮ ಊರ್ ಪಕ್ಕದಲ್ಲೇ ವಿಸಿ ನಾಲೆ ಹೋಗುತ್ತಲ್ಲ, ಅದ್ರ ನೀರಿನ ಸೌಲಭ್ಯ ನಿಮ್ಗೆ ದೊರೆಯಲ್ವಾ? ಇಲ್ಲ ಸರ್, ನಮ್ದು ಅದಕ್ಕೂ ವಿಸಿ ನಾಲೆ ನಮ್ಮ ಜಮೀನಿಗೂ 3 ಕಿಲೋಮೀಟರ್ ಆಗುತ್ತೆ. ನಮ್ದು ಮೇಲೆ ದೂರ ಜಾಸ್ತಿ. ನಮ್ಮ ತಂದೆಯವ್ರ ಅವಧಿ ಕಾಲದಲ್ಲಿ ಬೋರ್ ಬಾವಿ ತೆಗ್ಸಿ ಅಲ್ಲ, ಅದರಿಂದ 3 ಕಿಲೋಮೀಟರ್ ಆಗುತ್ತೆ. ಆದ್ರೂ ಉಪನಾಲೆಗಳು ಅವು ಯಾವ್ದು ಬಂದಿಲ್ವಾ? ಇಲ್ಲ ಸರ್, ಯಾವ್ದು ಬಂದಿಲ್ಲ ಅಲ್ಲಿಗೆ, ಯಾವ್ದು ಬಂದಿಲ್ಲ ಅಲ್ಲಿಗೆ ಉಪನಾಲೆಗಳು ಯಾವ ಬಂದಿಲ್ಲ. ನಮ್ಮ ಅಣ್ಣ ಏನ್ ಮಾಡ್ರ ಅಂದ್ರೆ, ಅವ್ರ ಜಮೀನ್ ಹತ್ರವೇ ಅವ್ರು ಕಾವಲಿಂದ ಪಂಪ್ ತಗೋಗಿದ್ದಾರೆ. ನಮ್ಮ ಅವ್ರಕ್ಕಿಂತ ಜಮೀನ್ ದೂರ ಜಾಸ್ತಿ, ನಮ್ ದೂರ ಜಾಸ್ತಿ ಕೊಟ್ಬಿಟ್ಟಾರೆ ನಮ್ಗೆ. ನಾವ್ ಅಲ್ಲೇ ಕೊಳವೆ ಬಾವಿ ತೆಗೆಸ್ಕೊಂಡು ನಾವು ಬೋರ್ ಹಾಕ್ಸ್ಕೊಂಡು ವ್ಯವಸಾಯ ಮಾಡ್ತಾ ಇದೀವಿ. ಈಗ ತೆರೆದ ಬಾವಿ ಇತ್ತಲ್ಲ, ತೆರೆದ ಬಾವಿಲಿ ನಿಮ್ಗೆ ನೀರು ಸಾಕಾಗ್ತಾ ಇತ್ತು ಅವಾಗಿಂದ? ನೀರು ಸಾಲ್ತಿರಲ್ಲ. ಅದು ಬೋರ್ ಹಾಕ್ಸಂದ್ಮೇಲೆ ಈಗ ಮಳೆಗಾಲ ಆದ್ಮೇಲೆ 3 ವರ್ಷದಿಂದ ಸ್ವಲ್ಪ ನೀರು ಚೆನ್ನಾಗಿ ಬರ್ತದೆ. ಮೊದ್ಲು ನೀರಿಲ್ಲ. ಕೊಳವೆ ಬಾವಿ ಇದು ಮಾಡಿಸಿ ಎಷ್ಟು ವರ್ಷ ಆಯ್ತು ಬೋರ್ ಹಾಕ್ಸಿ? ಸರ್, ಬೋರ್ ಹಾಕ್ಸಿ ಒಂದು 5 ವರ್ಷ ಆಯ್ತು ಸರ್. ಅದಕ್ಕೆ ಮುಂಚೆ ನಿಮ್ ಕೃಷಿ ಹೇಗಿತ್ತು? ಆಗ ಬಾವಿಲಿ ಮಾಮೂಲಿ ನಾವು ಒತ್ತ ಮಾವಿಲಿ ಗುಂಡಿ ತುಂಬಿಸ್ಕೊಂಡು ಬೆಳ್ಕೊಂಡು ಅರಬಿಲಿ ನೀರು ಇಕ್ಕಂಡು ಚೋರಿಗೆಲ್ಲಿ ಬೆಳೀತಿದ್ವು. ಕಟ್ಕೊಂಡು ಕಟ್ಕೊಂಡು ಈಗೆಲ್ಲ ಡ್ರಿಪ್ ಎಲ್ಲ ಬಂದ್ಮೇಲೆ ಡ್ರಿಪ್ ಮಾಡ್ಕೊಂಡು ಮಾಡ್ಕೊಂಡು ಈಗ ಡ್ರಿಪ್ ಅಲ್ಲಿ ಕಬ್ಬು ತರಕಾರಿ ಟೊಮೆಟೊ ಎಲ್ಲ ಬೆಳೀತೀವಿ ಸರ್. ಕಬ್ಬಲ್ಲಿ ನೀರಾವರಿ ಸೌಲಭ್ಯ ಚೆನ್ನಾಗಿ ಆದ್ಮೇಲೆ ಕೃಷಿಲಿ ಹೆಚ್ಚಿನ ಬೆಳೆ ಬೆಳೆಯೋದಕ್ಕೆ ಶುರು ಮಾಡಿದ್ರಿ. ಈಗ ಬಿಂದಿಗೆಯಲ್ಲಿ ನೀರು ಹಿಡಿದು ಬಾವಿಂದ ಎಲ್ಲ ಬೆಳೀತಾ ಇದೆ ಅಂತ ಹೇಳಿದ್ರಲ್ಲ, ಆಗ ತರಕಾರಿ ಬೆಳೀತಾ ಇದ್ರ? ಸರ್, ತರಕಾರಿ ಆಗ ಜಮೀನ್ ಜಮೀನಲ್ಲಿ ಗುಂಡ್ ಗುಂಡಿ ತಗೊಂಡು ಪಂಪ್ ಸೆಟ್ ನೀರು ಆನ್ ಮಾಡ್ಕೊಂಡು ಗುಂಡಿ ತುಂಬಿಸ್ಕೊಂಡು ಚೋರ್ಗಿಲ್ ನೀರು ನೀರು ಬೆಳೀತಿದ್ದವು. ಹಾಗಾದ್ರೆ ಪವಿತ್ರ ಅವರು ನೀರು ಹೋಯ್ತಿದ್ರ? ನಮ್ಮ ತಂದೆ ಇದ್ದ, ನಾವು ಆತರ ಮಾಡ್ತಿದ್ದು ಗುಂಡಿಲಿ ಪ್ರತಿಯೊಂದು ತರಕಾರಿ ಟೊಮಟ ಕುಂಬಳ. ಈಗ 5 ವರ್ಷ ಆಯ್ತು ಪಂಪ್ ಸೆಟ್ ತೆಗ್ಸು ಅಂತ ಹೇಳಿದ್ರೆ, 5 ವರ್ಷದ ಹಿಂದಿಂದ ತೆರೆ ಬಾವಿಲು ನೀವು ಹಾಗೆ ಬಿಂದಿಗೆಲ್ಲಿ ಹೊತ್ಕೊಂಡೆ ಹೋಗ್ಬೇಕಾಗಿತ್ತಲ್ಲ? ಇಲ್ಲ, ನಮ್ದು ಏನಂದ್ರೆ ಫಸ್ಟು ಚೆನ್ನಾಗೆ ನೀರಿದ್ದಾಗ ಮಾಮೂಲಿ ಕಟ್ಬಿಡ್ತಿದ್ವು, ಹಂಗೆ ಪಾತಿ ಮಾಡಿ ಕಟ್ತಿದ್ದು. ಬೋರ್ವೆಲ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ 5 ವರ್ಷದ ಹಿಂದೆ. ಬಾವಿ ದೇವ್ ಸಲ ನೀರು ಬರ್ತಿದ್ರ ಬಾವಿ ಬರ್ತಿತ್ತಲ್ಲ, ಅದ್ರಲ್ಲಿ ಒಂದೊಂದು ಗಂಟೆ 2 ಗಂಟೆ ನೀರು ಬರ್ತಿದ್ದು. ಜಲದ ನೀರು ಬರ್ತಿತ್ತಲ್ಲ, ಅದ್ರಲ್ಲಿ ಒಂದು ಗಂಟೆ ಟೈಮಲ್ಲಿ ಗುಂಡಿ ತಗೊಂಡು ಉಯ್ಕತ್ತಿದ್ದು. ಈಗ ಹೆಚ್ಚು ನೀರಾಯ್ತು, ಆಮೇಲೆ ಬಾವಿನೂ ಒಣಗೋಯ್ತು. ಒಂದಷ್ಟು ವರ್ಷ ಪಾಳು ಬಿಡ್ಬಿಟ್ಟು ಜಿಮ್ ಪಾಳು ಬಿಟ್ಟಿದ್ದು. ಹೌದಾ? ಪಾಳು ಬಿಟ್ಟು ನೀರಿಲ್ಲ ಪಾಳು ಬಿಟ್ಬಿಟ್ಟು ಮಾಮೂಲಿ ಗದ್ದೆ ಕಸ ಗದ್ದೆ ಮಾಡ್ಕೊಂಡು ಇರ್ತಿದ್ದು. ಮಾಮೂಲಿ ಎತ್ತ ಕಡೆ ಪತ್ತೆ ಕಡಿದ್ದು ಅವ್ರಿಗೆ ಮಾಡ್ಕೊಂಡಿರ್ತಿದ್ದು. ಯಾವ ಮಳೆ ಆಯ್ತು, ಮಳೆ ಆದ್ಮೇಲೆ ದುಡ್ಡು ಕಾಸಾದ್ಮೇಲೆ ಬೋರ್ ಹಾಕ್ಸ್ಕೊಂತ, 2 ಬೋರ್ ಹಾಕ್ಸಿದ್ಮೇಲೆ 2 ಡ್ರಿಪ್ ಮಾಡ್ಕೊಂಡಿ, 2 ಡ್ರಿಪ್ನೀರಿ ಮಳೆ ನೀರು ಮಾಡ್ಕೊಂಡು ಪ್ರತಿ 3 ಎಕರೆಲ್ವೇ ತರಕಾರಿ ಕಬ್ಬು ಎಲ್ಲ ಬೆಳಿತೀವಿ. ಭತ್ತ ಬೆಳಿಕಿಲ್ಲ, ಕಬ್ಬು ತರಕಾರಿ ಬೆಳಿತೀವಿ ಅಷ್ಟೇ. ಹಾಂ, ಈಗ 3 ಎಕರೆ ವಿಸ್ತೀರ್ಣದ ಜಮೀನ್ ಇದೆ, ಎಲ್ಲ ಒಂದೇ ಪ್ಲಾಟ್ ಇದೆಯಾ? ಒಂದೇ ಪ್ಲಾಟ್ ಅಲ್ಲ, ಒಂದೇ ಪ್ಲಾಟ್ ಅಲ್ಲಿ ಅನುಕೂಲ ನಿಮ್ಗೆ ಒಂದೇ ಕಡೆ ಒಂದೇ ಅನುಕೂಲ ಐತೆ. ಒಂದು 60 ತೆಂಗು ಮರ ಇದೆ. ಅದೇ ಈಗ 60 ತೆಂಗು ಮರ ದೂರ ದೂರ ನೆಟ್ಟಿದ್ವಿ ನಾವೇ. ದೂರ ದೂರ ಅಂದ್ರೆ ಜಮೀನ್ ಸುತ್ತ ನೆಟ್ಟಿದ್ದೀರಾ? ಬೆಲ್ಲಿ ತರ ನೆಟ್ಟಿದ್ದೀವಿ, ಆಮೇಲೆ ವಾಳೆ ಮೇಲೆ ನೆಟ್ಟಿದ್ವಿ, ದೂರ ದೂರ ನೆಟ್ಟಿದ್ವಿ. ಮಧ್ಯ ಅಂತರದಲ್ಲಿ ನಾವು ತರಕಾರಿ ಬೆಳಿತೀವಿ. ತರಕಾರಿ ಬೆಳಿತೀರಿ, ತೆಂಗಿನ ಮರನೇ ಯಾಕೆ ತೆಂಗಿನ ಪ್ಲಾಂಟೇಶನ್ ಮಾಡಲಿಲ್ಲ ನೀವು? ನಮ್ಮ ತಂದೆಯವರು ಹೆಂಗ್ ಮಾಡಿದ್ರು ಅದೇ ತರ ನಾವು ಹಂಗೆ ನೆಟ್ಬಿಟ್ಟು. ಜಮೀನ್ ಕಮ್ಮಿ ಅಲ್ಲ. ಈಗ ನೀರಾವರಿ ಬಂದ ಮೇಲೆ ನೀರಿನ ಕೊರತೆ ಆಗ್ತಿರ್ಲಿಲ್ಲ, ತೆಂಗಿನ ಮರವನ್ನೇ ಯಾಕೆ ನೀವು 1 ಎಕರೆಗೋ 2 ಎಕರೆಗೋ ಪೂರ್ತಿ ನೆಡ್ಲಿಲ್ಲ ಅಂತ ಕೇಳಿದೆ ಸರ್. ತೆಂಗಿನ ಮರ ಅಂದ್ರೆ ನಾವು ವ್ಯವಸಾಯಕ್ಕೋಸ್ಕರನೇ ತೆಂಗಿನ ಮರ ನೆಡಲಿಲ್ಲ ಸರ್. ನಮಗೆ ಅಂದ್ರೆ ತೋಟ ಮಾಡ್ಬಿಟ್ಟು ಫುಲ್ ತೋಟ ಮಾಡಿ ಚೆನ್ನಾಗಿ ಫಲ ಬಿಡಿಕೆ ಮಾಡಿ ನಾವು ವಾಡಡೆ ಇಟ್ಬಿಟ್ಟು ನೀರು ದಿನ ನೀರು ಮಾಡಿ ತರಕಾರಿ ಮಾಡಿದ್ರೆ ಚೆನ್ನಾಗಿ ಫಲ ಬಿಡ್ತೇವೆ ಮರಗಳು, ಚೆನ್ನಾಗಿರ್ತೇವೆ, ರೋಗ ಬರ್ದಿವಿ ಪ್ರಯೋಗ ಮಾಡಿ ಆ ಥರ ಮಾಡಿದ್ವಿ ಅಂತ. ಅವಾಗ ನಾವು ಹಂಗೆ ಮಾಡ್ಕೊಬಿಟ್ಟಿದ್ವಿ. ಈಗೇನು ನಿಮ್ಮ ತೆಂಗಿನ ಮರ ಹಾಕ್ಬೇಕು ಅಂತ ಅನಿಸ್ತಿದ್ವಾ? ಇಲ್ಲ ಸರ್, ಅಂದ್ರೆ ಹಾಕ್ಸ್ತಾರ, ಇದರಲ್ಲೇ ಬೆಳೀತೇವೆ ನಾವು. ಈಗ ಹೇಳಿ, 3 ಎಕರೆ ವಿಸ್ತೀರ್ಣದಲ್ಲಿ ಕಬ್ಬು ಎಷ್ಟಕ್ಕೆ ಹಾಕಿದ್ದೀರಿ ಮತ್ತೆ ತರಕಾರಿಗೆ ಎಷ್ಟು ಇಟ್ಕೊಂಡಿದ್ದೀರಿ? ಸರ್, ಕಬ್ಬು 1.5 ಎಕರೆ ಕಬ್ಬು ಹಾಕತ್ತೀವಿ, 1.5 ತರಕಾರಿ ಬಿಡ್ಕತ್ತೀವಿ. 1.5 ಎಕರೆ ತರಕಾರಿ ತರಕಾರಿ ಮಾಡ್ಕೊತೀವಿ, ಬ್ಯಾಚ್ ಮಾಡ್ಕೋಬೇಕು. ಈಗ 1.5 ಎಕರೆ ಕಬ್ಬಿನ ಬಗ್ಗೆ ಸ್ವಲ್ಪ ಹೊತ್ತು ನಂತರ ಮಾತಾಡೋಣ. ಈಗ ತರಕಾರಿಯನ್ನ 1.5 ಎಕರೆಗೆ ಇಟ್ಕೊಂಡಿದ್ದೀರಲ್ಲ, ಅದನ್ನ ಯಾವ್ಯಾವ ತರಕಾರಿಯನ್ನ ಹಾಕ್ತೀರಿ, ಯಾವ್ಯಾವ ಸೀಸನಲ್ಲಿ ಹಾಕ್ತೀರಿ, ಮತ್ತೆ ಹೇಗೆ ಆ ತರಕಾರಿಯ ಬೆಳೆ ಬದಲಾವಣೆ ಮಾಡ್ಕೊಳ್ತೀರಿ ಸ್ವಲ್ಪ ಹೇಳಿ ಸರ್. ತರಕಾರಿಯನ್ನು ನಾವು ಪ್ರತಿ ದಿವಸ ಪ್ರತಿ ಒತ್ತಿ ವರ್ಷವೂ ತರಕಾರಿ ಬೆಳೀತಾ ಇರೋದು ಯಾವಾಗಲೂ ಇಡೀ ತರಕಾರಿ. ಏನು ತರಕಾರಿಗಳು ಸರ್? ಟೊಮಟ ಬೆಳಿತೀವಿ, ಬೀನ್ಸ್ ಬೆಳಿತೀವಿ, ಈ ಚೊಟ್ಟಂಡಿ ಅಂತ ಬೆಳಿತೀವಿ, ಇಷ್ಟು ಬೆಳಿತೀವಿ ಸರ್. ನಾವು 3 ಮೂರೇ ಬೆಳೆನ 3 ಮೂರೇ ಬೆಳೆ ಜಾಸ್ತಿ, ಹೆಚ್ಚು ಬೆಳೆದು 3 ಮೂರೇ ಜಾಸ್ತಿ ಬೆಳೆ ಟೊಮಟ ಜಾಸ್ತಿ ಬೆಳೆದು ನಾವು. ಅದೊಂದೇ ಜಾಸ್ತಿ ಟೊಮಟ ಜಾಸ್ತಿ ಬೆಳೆಯೋದು. ಟೊಮಟೊ 1 ಎಕರೆಗೆ ಹಾಕ್ತೀರಿ ಸರ್? ಟೊಮಟ ನಾವು 1 ಎಕರೆ ಹಾಕ್ತೀವಿ ಸರ್. ಇಡೀ ಒಂದ್ ಎಕರೆ ಟೊಮೆಟೋ ಒಂದ್ ಎಕರೆ ಫುಲ್ ಟೊಮೆಟೋ ಹಾಕಿಬಿಡ್ತೀವಿ. ಮತ್ತೆ ಈ ಚೊಟ್ಟು ಬೀನ್ಸ್ ಚೊಟ್ಟು ಬೀನ್ಸ್ ಅಂದ್ರೆ ಸರ್ ಇದು ಟೊಮೆಟೊ ಬೆಳ್ಕೊಬಿಡ್ತೀವಿ ಮೈ ಬೆಡ್ ಮಾಡಿಸ್ಬಿಡ್ತೀವಲ್ಲ ಒಂದ್ ಮೈ ಟೊಮೆಟೊ ಬೆಳ್ಕೊಬಿಡ್ತೀವಿ. ಟೊಮೆಟೊ ಬೆಳ್ ಕಟಾವ್ ಆದ್ಮೇಲೆ ಅದೇ ಬೆಡ್ಗೆ ಚೊಟ್ಟ ಹಾಕತ್ತೀವಿ. ಟೊಮೆಟೊ ಕಿತ್ತು ಕಿತ್ತು ಟೊಮೆಟೊ ಕಿತ್ತು ಹಸ್ಬಿಟ್ಟು ಉಳಿ ಮಾಡಿಕ್ಕಿಲ್ಲ ಒಂಟಿಯಾರ ಉಳಿಸ್ಕೊತೀವಿ. ಕೂಲಿಯಾರ ಒಂಟಿಯಾರಲ್ಲಿ ಮತ್ತೆ ಸೆಂಟ್ರ್ ಉಳ್ಕೊಳ್ತಾನೆ. ಒಂಟಿಯಾರ ಹೋಗಿ ಕಳೆ ಬೆಳೆ ಕಿತ್ಕೊಂಡು ಅದರಲ್ಲಿ ಫಸ್ಟ್ ಟೊಮೆಟೊ ಬೆಳ್ಕೊತೀವಿ. ಟೊಮೆಟೊ ಆದಮೇಲೆ ಚೊಟ್ಟ ಹಾಕತ್ತೀವಿ. ಚೊಟ್ಟ ಆದಮೇಲೆ ಚೊಟ್ಟು ಬಂದಾದ್ಮೇಲೆ ಕಟಾವ್ ಆದಮೇಲೆ ಸಾವತೆಯೋ ಇಲ್ಲಾಂದ್ರೆ ಬೀನಿಸ್ ಹಾಕತ್ತೀವಿ. ಬೀನಿಸು ಅಂದ್ರೆ ಈಗ ಟೊಮೆಟೊಗೆ ನೀವು ದಾರ ಎಲ್ಲ ಕಟ್ಟಿರ್ತೀರಿ? ಹಾ ಕಟ್ಟಿ ದಾರ ದಾರ ಕಟ್ಟಿರ್ತೀರಿ, ದಾರ ಕಟ್ತೀವಿ, ಕೋಲ್ ಹೊಡೆದಿರ್ತೀರಿ? ಹಾ ಉಳುಮೆ ಮಾಡ್ತೀವಿ, ಉಳುಮೆ ಮಾಡ್ತೀವಿ. ಈಗ ನೀವು ಅದನ್ನ ತೆಗೆದ್ಮೇಲೆ ದಾರ ಎಲ್ಲ ತೆಗೆದ್ಬಿಟ್ಟು ಪುನಃ ಒಂದು ಉಳುಮೆ ಮಾಡಿಸಿ ಅದ್ರ ಹಾ ಸರ್ ಎಲ್ಲಾನು ದಾರ ಎಲ್ಲ ಕೂದಾಕ್ಬಿಟ್ಟು ಎಲ್ಲಾನು ತಬ ಆಚೆಗೆ ಹಾಕ್ಬಿಟ್ಟು ಅದನ್ನ ಪೂರ್ತಿ ಅದನ್ನ ಒಂಟಿಯಾರ ಇರ್ತವೆ. ಒಂಟಿಯಾರಲ್ಲಿ ಒಂಟಿಯಾರಲ್ಲಿ ಫುಲ್ ಎಲ್ಲ ಉಳಿಸ್ಬಿಡ್ತೀವಿ ಬದರಾಮನಗರದಲ್ಲಿ. ಹಾ ಬದರಾಮನ ಉಳಿಸ್ಬಿಟ್ಟು ಕಳೆ ಪಳೆ ಕಿತ್ಬಿಟ್ಟು ತಿರ್ಗ ಬೇರೆ ಕಡೆ ಹೋಲ್ ಮಾಡಿ ಪಕ್ಕದ ಹೋಲ್ ಮಾಡಿ ಚೊಟ್ಟು ಇಲ್ಲಾಂದ್ರೆ ಬೀನಿಸನ್ ಇಟ್ಕೋತೀವಿ. ಹೋಲ್ ಮಾಡಿ ಅಂದ್ರೆ ಏನು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿರ್ತೀವಿ? ಹಾ ಪಂಚಿಂಗ್ ಮಾಡಿದ್ದೀವಿ ಸರ್. ಪ್ಲಾಸ್ಟಿಕ್ ಮಾಡಿದೆ ಹೋಲ್ ಹಾಕಿ ಬೆಳ್ಕೊತೀವಿ. ಅದೊಂದು 3-4 ತಿಂಗಳು ಬಂದಾದ್ಮೇಲೆ ಅದು ಕಟಾವ್ ಆದ್ಮೇಲೆ ಅದು ಕಿತ್ತಿ ಹಸ್ಬಿಟ್ಟು ತಿರ್ಗ ಇನ್ನೊಂದು ಬೆಳೆ ಯಾವ್ದಾದ್ರು ಚೊಟ್ಟು ಇಲ್ಲ ಬೀನಿಸು ಸೌತೆ ಹಾಕತ್ತೀವಿ. ಸೌತೆ ಸೀಸನ್ ನೋಡಿ ಈಗ ರೈಟು ಬಿದ್ದೋಗ್ಬಿಡ್ತೀವಿ. ಟೊಮೆಟೊ ಹಚ್ಚಿ ಟೊಮೆಟೊ ಹಾಕ್ಬಿಡ್ತೀವಿ, ರೈಟ್ ಏನೇ ಬಿದ್ದೋಗ್ಬಿಡ್ತು ಅಂತ ಟೊಮೆಟೊ ಹಾಕತ್ತೀವಿ. ಆ ಥರ ರೈಟು ಬಿದ್ದೋಗ್ಬಿಟ್ರೆ ಪುನಃ ಟೊಮೆಟೊ ಯಾಕೆ ಹಾಕತ್ತೀರಿ? ಅದು ನಮಗೆ ಒಂಥರ ಏನು ಒಂಥರ ಒಂದು ನಂಬಿಕೆ. ಈಗ ರೈಟ್ ಎಲ್ಲಾದ್ರು ರೈಟ್ ಬಿದ್ದೋಗ್ಬಿಟ್ರೆ ತಿರ್ಗ ರೈಟ್ ಸಿಕ್ತಿದೆ ಅಂದ್ಬಿಟ್ಟು ರೈಟು ಬಿದ್ದೋ ಸಕ್ಸನ್ ಹಾಕ್ತೀವಿ. ಒಂದ್ಸತಿ ಹಿಂಗೆ ಹೈಬ್ರಿಡ್ ಟೊಮೆಟೊ ಹಾಕ್ತೋ ರೈಟ್ ಸಿಕ್ಕಿಲ್ಲ, ತಿರ್ಗ ಹಿಂದ್ಗಡೆ ಉಳಿ ಟೊಮೆಟೊ ಹಾಕ್ಬಿಟ್ಟು ನಾಟಿ ಟೊಮೆಟೊ ಹಾಕ್ಬಿಟ್ಟು 4,000 ರೂಪಾಯಿ ನಾಟಿ ಟೊಮೆಟೊ ತೆಳ್ಬೆಳಿಗೆ ಫಲ ಬಿಡ್ತದೋ ಅಂತ ಈ ಬರಲಿಲ್ಲ ಮಳೆ ಹುಡ್ಕೊಬಿಟ್ಟು ತೆಳ ಫಲ ಬಿಡ್ತು. ಒಂದು ಟ್ರೈ ಟೊಮೆಟೊ 7 ರೂಪಾಯಿ 8 ರೂಪಾಯಿ 1,800 ರೂಪಾಯಿ ಹೋಯ್ತು ಒಂದು ಟ್ರೈ. ಇಲ್ಲೇ ಬಂದು ತಗೋರು ಮಾಡಬರ್ತಾರೆ ಬಂದು ಇಲ್ಲೇ ಬಂದು ತಗೋರು 700 ರೂಪಾಯಿ 800 ರೂಪಾಯಿ. ಕೊನೆಗೆ ಒಂದ್ಸತಿ 2,000 ರೂಪಾಯಿ ಕೊಟ್ಟಿದ್ದೀನಿ ಇಲ್ಲಿಯ ಸ್ಪಾಟಲ್ಲೇ ಒಂದ್ರೆ 2,000 ರೂಪಾಯಿ ಕೊಟ್ಟಿದ್ದೀನಿ. ಬರೀ ಒಂದ್ ಎಕರೆ ಬರೀ 20 ರೂಪಾಯಿ ಸಿಕ್ಕಿತ್ತು ಅಷ್ಟೇ. ಫಲ ಇಲ್ದೇ ಮಳೆ ಇಟ್ಕೊಬಿಡ್ತು 20 ರೂಪಾಯಿ ಸಿಕ್ಕಿತ್ತು ಅಷ್ಟೇ. ಒಂದ್ ಟ್ರೈ ಟೊಮೆಟೊ 2,000 ರೂಪಾಯಿ ಮನೆ ತೆಗೆದು ಕೊಟ್ಟಿದ್ದೀನಿ. ಆಗ ಒಳ್ಳೆ ಲಾಭ ಮಾಡ್ಕೊಂಡು ಆಗ ಒಂದ 3 ಲಕ್ಷದ ಬಿಡಾಯ್ತು. 3 ಲಕ್ಷದ ಬಿಡಾಯ್ತು. ಇದ್ರಲ್ಲಿ ಒಂದ 80-90 ಸಾವಿರ ಖರೀದಿ ಉಂಟಾಗಿತ್ತು. ಆದ್ರೆ 3 ಲಕ್ಷದ ದುಡ್ಡಾಯ್ತು. 3 ಲಕ್ಷ ದುಡ್ಡು ಸಿಕ್ತು, ಖರ್ಚು ಕಳೆ ಸಿಕ್ತು 3 ಲಕ್ಷ. ಅದಕ್ಕೆ ಇದು ಒಂಥರ ನಾವ್ ಎಲ್ ಕಳ್ಕೊಂಡಿರ್ತೀವೋ ಹಂಗಾಯ್ತು. ಯಾವ ತರಕಾರಿ ಕಳ್ಕೊಂಡಿರ್ತೀವಿ ಆ ತರಕಾರಿ ಗಳಿಸ್ಬೇಕು ಅಂತ ಆತರ ಮಾಡ್ತೀವಿ. ಅದಾದ್ಮೇಲೆ ತಿರ್ಗ ಒಂದ್ ಪೇಪರ್ ಮಾಡ್ಬಿಟ್ಟು 3 ಬೆಳೆ ಮಾಡ್ತೀವಿ. 3 ಬೆಳೆ ಅದ್ ಕರೆಕ್ಟ್ ಒಂದ್ ವರ್ಷ 13-14 ತಿಂಗಳು ತಿಳಿತದ ಅದು. ಅದಾದ ತಿರ್ಗ ಉಳಿಸ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು 2 ಟಾಟೋ 3 ಟಾಟೋ ಗೊಬ್ಬರ ಹಾಕ್ಬಿಟ್ಟು ತಿರ್ಗ ಫಸ್ಟ್ ತಿರ್ಗ ತಮಡೇನೆ ಹಾಕ್ತಿವಿ. ಈಗ ಮಲ್ಚಿಂಗ್ ಮಾಡಿರ್ತೀರಲ್ಲ ಪ್ಲಾಸ್ಟಿಕ್ನ, ಆ ಪ್ಲಾಸ್ಟಿಕ್ ನೆಲ್ಲ ಏನ್ ಮಾಡ್ತೀರಿ ಸರ್? ಎಲ್ಲನೂ ಫಸ್ಟ್ ಕಟಾವಾದ ತಕ್ಷಣ ಕೀತಾಗಿ ಹರ್ಕೊಬಿಡ್ತು ಪೂರ್ತಿ ಲೇಬರ್ ಬಿಟ್ಟು ಎಲ್ಲ ಹರಿತೀವಿ. ಹರಿದ್ಬಿಟ್ಟು ಒಂದು ಹಾಕ್ತಿವಿ ಎಲ್ಲನೂ ಎಲ್ಲಿಗೆ ಹಾಕ್ತೀರಿ? ಸೈಡ್ ಅಲ್ಲಿ ಹಾಕ್ತಿವಿ, ತೋರ್ ಮೇಲೆ ಪರ್ಮೇಲೆ ಹಾಕ್ತಿವಿ. ಎಲ್ಕಲ್ಲ ಕಡ್ಡಿ ತೋರಿ ಬೆಂಕಿ ಇಟ್ಬಿಡ್ತೀವಿ. ಬೆಂಕಿ ಹಾಕ್ಬಿಡ್ತೀವಿ? ಸುಟ್ಬಿಡ್ತೀವಿ. ಯಾವ ಸುಟ್ಟಾಕ್ಬಿಡ್ತೀವಿ? ಭೂಮಿ ಉಳ್ಕೊಳ್ಳೋಕೆ ಯಾವ ಸಣ್ಣ ಉಳ್ಕೊತವೆ ತೀರ ನೋಟ್ರಿ ಬಳಸ್ತೀವಿ ಸರ್. ನೋಟ್ರಿ ವ್ಯವಸ್ಥೆ ಮಾಡ್ಬಿಟ್ಟು ಏನು ಲೇಬರ್ ಇನ್ನೊಳಗೆ ಹೋಗ್ಬಿಟ್ಟು ಒಂದು ಮಂಗ್ರಿಗಳು ಕೊಟ್ಟು ಎಲ್ಲರಿಕ ಆಯಿಸ್ತೀವಿ. ಓಹ್ ಹೌದು, ಒಕ್ಕಡಿ ಪೀಸ್ ನಾವು ಒಕ್ಕಡಿಂದ ಐಸಿ ಎಲ್ಲ ಒಂದಾಗ್ಬಿಟ್ಟು ಅದಕ್ಕೂ ಬೆಂಕಿ ಹಾಕ್ಬಿಡ್ತೀವಿ. ಬೆಂಕಿ ಹಾಕ್ಸಕ್ಕಣ ಆಮೇಲೆ ತಿರ್ಗಾ ಗೊಬ್ಬರ ಹಾಕೊಂಡು ಉಳುಮೆ ಮಾಡ್ಕೊಂಡು ತಿರ್ಗಾ ಪೇಪರ್ ಹಾಕ್ಸ್ತೀವಿ. ಈಗ ಪೇಪರ್ ಹಾಕ್ಸ್ತಿದಿರಲ್ಲ ಪ್ಲಾಸ್ಟಿಕ್ ಭೂಮಿಗೆ ಸೇರೋದು ಅಪಾಯ ಅಲ್ವಾ ಸರ್? ಅಪಾಯ ಅದೇ ಅಂದ್ರೆ ಅಪಾಯ ಅಂದ್ಬಿಟ್ಟು ಈಗ ಏನ್ ಮಾಡ್ತದೆ ಅಂದ್ರೆ ಕಳೆ ಜಾಸ್ತಿ ಬರ್ತದೆ, ಆಮೇಲೆ ಇಳುವರಿ ಬರೀಕಿಲ್ಲ, ಇಳುವರಿ ಬರೋದು ಜಾಸ್ತಿ, ಬಿಸಿಲು ಇಳುವರಿ ಬರೀಕಿಲ್ಲ, ರೋಗ ರುಜ್ಞೆ ಜಾಸ್ತಿ ಆಯ್ತವೆ. ಅದಕ್ಕೋಸ್ಕರ ನಾವು ಅದೆಲ್ಲ ತಡಿಬೋದು. ಅದೇ ತಡೀತದೆ, ಚೆನ್ನಾಗಿ ಇಳುವರಿಯಿಂದ ಬರ್ತದೆ. ಒಂದು ಚೆನ್ನಾಗಿ ಬೆಳೆಬೇಡ ಸರ್, ಒಂದು ಎಕರೆಲ್ಲಿ ಕನಿಷ್ಠ ಇಲ್ಲ ಅಂದ್ರೆ ಒಂದು 2,000-3,000 ಟೊಮೆಟೊ ಕುಯ್ಬೋದು. ಟ್ರೈ ಕುಯ್ಬೋದು, ರೈಟ್ ಸಿಕ್ಬಿಟ್ರೆ ಮಾತ್ರ ಬದುಕೋಯ್ತು. 2,000-3,000 ಟ್ರೈ ರೈಟ್ ಸಿಕ್ಬಿಟ್ರೆ ಎಷ್ಟು ಕೆಜಿ ಇರುತ್ತೆ? 10 ಕೆಜಿ ಸರ್? ಇಲ್ಲ, 20 ಕೆಜಿ 22 ಟ್ರೈ ತುಂಬ್ತಾರೆ. 20 ಕೆಜಿ ಲೆಕ್ಕ ಬರ್ತದೆ. ರೈಟ್ ಸಿಕ್ಬಿಟ್ರೆ ಬದುಕೋಬೋದು, ರೈಟ್ ಸಿಕ್ಕಿಲ್ಲ ಅಂದ್ರೆ ಒಡ್ಡಿತಾರೆ. ಆದ್ರೆ ಇನ್ನೊಂದ್ಸರಿ ಗಳಿಸ್ಬೋದು, ಇನ್ನೊಂದ್ಸತಿ ಗಳಿಸ್ಬೋದು. ಏನೇ ಮೋಸ ಹಾಕಿಲ್ಲ. ಒಂದ್ಸತಿ ಪೇಪರ್ ಆಸ್ತಿ ಅಂದ್ರೆ ಕನಿಷ್ಠ ಒಂದ್ ಎಕರೆ 40,000 ದುಡ್ಡು ಬೇಕು. ಸ್ಟಾರ್ಟಿಂಗ್ ಪೈರು ಸೋಸಿ ನೀಡಿಕೆ ಮುಂಚೆಲೆಯ 40,000 ದುಡ್ಡು ಬೇಕು. ಈ ಪ್ಲಾಸ್ಟಿಕ್ ಮಲ್ಚಿಂಗ್ ಗೊಬ್ಬರ ಹಾಕ್ಬೇಕು, ಮಿನ್ನೂರ್ ಹಾಕ್ಬೇಕು, ಎಲ್ಲ ಹಾಕ್ತೀರ 40,000 ದುಡ್ಡು ಬೇಕು ಲೇಬರ್ ರೆಡಿ ಮಾಡಿ ನಾವು ನಾಟಿ ಮಾಡೋದಕ್ಕೆ. ನಾಟಿ ಮಾಡೋದಕ್ಕೆ ಒಂದು 8,000-9,000 ರೂಪಾಯಿ ಪೇಪರ್ ಬೇಕು. ಆಸೆವ್ರಿಗೆ ಒಂದು 9,000 ರೂಪಾಯಿ ಕೊಡ್ಬೇಕು. ಗೊಬ್ಬರ ಮೇಲೆ ಸೀಮೆ ಗೊಬ್ಬರ ಎಲ್ಲ ಹಾಕ್ತೀನಿ ಒಂದು 40,000 ರೂಪಾಯಿ ಹಾಕ್ತೀವಿ ಸರ್. ಒಂದ್ಸತಿ ಮಾಡ್ತೀನಿ. ಒಂದ್ ಮಾಡ್ಬಿಟ್ರೆ ನೆಕ್ಸ್ಟ್ ಇನ್ ಮಾಡಂಗಿಲ್ಲ ಏನು ನೆಕ್ಸ್ಟ್ ಅಂತಂದ್ರೆ ನಿಮ್ಗೆ ಬೆಡ್ ಮಾಡೋದು ಅವೇನು ಬರಲ್ಲ. ಸಣ್ಣ ಪುಟ್ಟ ಬರ್ತವೆ, ಲೇಬರ್ ಮಾಮೂಲಿ ಕಳೆ ಬೆಳೆ ಕಿಲ್ಸ್ಕೋಬೇಕು. ಇಕ್ಕಿದ ಕಟಾವಾದ್ಮೇಲೆ ಉಳಿಸ್ಕೋಬೇಕು, ಒಂಟಿಯಾರಲ್ಲಿ ಉಳಿಸ್ಕೊಂಡು ಮಾಡ್ಬೇಕು ಅದು ಒಂಟಿಯಾರಲ್ಲಿ. ಆ ತರ ಬರ್ತದೆ. ಈಗ ಪವಿತ್ರ ಅವ್ರಿಗೆ ಸಿದ್ದರಾಜ ಅವ್ರ ಜೊತೆ ಸೇರ್ಕೊಂಡು ಎಷ್ಟು ವರ್ಷಗಳ ಈ ಒಂದು ತರಕಾರಿ ಬೆಳೆ ಅನುಭವ ಇದೆ ಹೇಳಿ ಸರ್? ನಾವು 10 ವರ್ಷದಿಂದ ಹೋಗ್ತೀವಿ ತೋಟಕ್ಕೆ. 10 ವರ್ಷದಿಂದ ಏನ್ ನಿಮ್ಮ ಕೆಲಸ ಎಲ್ಲ ಏನಿರ್ತದೆ ಹೊಲಗದ್ದಲ್ಲಿ, ಅಂದ್ರೆ ನಿಮ್ಮ ತರಕಾರಿ ಬೆಳೆನಲ್ಲಿ ಏನ್ ಕೆಲಸಗಳು ನಿರ್ವಹಿಸ್ತೀರಿ ಸರ್? ಆಳುಗಳ ಜೊತೆ ನಾವು ತಮಟ ಕುಯ್ಯೋದು, ದಾರ ಕಟ್ಟೋದು ಅವೆಲ್ಲ ಮಾಡ್ತೀವಿ ಸರ್. ಎಲ್ಲ ಮಾಡ್ತೀರಿ? ಮಾಡ್ತೀವಿ. ಮತ್ತೆ ಮನೇಲಿ ಅಡಿಗೆ ಪಡಿಗೆ ಮಾಡ್ಯಾರ ಯಾರು? ಮಾಡ್ತೀವಿ, ಮನೇಲಿ ಮಾಡ್ತೀವಿ, ನಮ್ಮ ಹುಡುಗಿ ಐತೆ, ಸ್ವಲ್ಪ ಮಾಡ್ಕೋತದೆ, ಮಾಡ್ಕೊಂಡು ಹೋಗ್ತೀರಿ. ಈಗ ಸಿದ್ದರಾಜ್ ಅವ್ರು ಹೇಳಿದ್ರು ಟೊಮೆಟೊ ನನಗೆ ಒಂದ್ಸರಿ ಬೆಲೆ ಸಿಕ್ಲಿಲ್ಲ, ಎಲ್ಲ ಲಾಸ್ ಆಗ್ಬಿಡ್ತು ಅಂತ. ಆಗ ಪುನಃ ಟೊಮೆಟೊನೆ ಹಾಕ್ತೀನಿ ಅಂದಾಗ ನೀವು ಹೇಳಿದ್ವಾ ಯಾಕೆ ಬೇಡ ಲಾಸ್ ಆಗಿರೋದನ್ನ? ಪುನಃ ಸರ್ ಹೇಳ್ತೀವಿ ಬೇಡ ಅಂತವ, ಇನ್ನೇನ್ ಮಾಡಿರಿ, ಹಾಕ್ತೀನಿ ಅಂತಲ್ಲ ಹಾಕಿ ಅಂತೀವಿ. ನಿಮ್ ಮಾತು ಕೇಳೋದು ಅವರು? ಹಂಗೆಲ್ಲ ಏನಿಲ್ಲ ಸರ್, ಕೇಳ್ತಾರೆ ಕೇಳ್ತಾರೆ, ಹಂಗೆಲ್ಲ ಏನಿಲ್ಲ. ಕೇಳಿದ್ಮೇಲೆ ಯಾಕೆ ಹಾಕಿದ್ರು ಬೇಡ ಅಂದ್ರೆ ಟೊಮೆಟೊನ? ಇನ್ನೇನ್ ಮಾಡಕ್ ಆಗುತ್ತೆ, ಹಂಗ್ ಹೋಯ್ತದಲ್ಲ ಒಂದ್ಸಲ ಇನ್ನೊಂದ್ಸಲ ಬರುತ್ತಲ್ವ ಅಂತ ಆಸೆ ಇರ್ತದಲ್ವಾ? ಅವ್ರಿಗೆ ಗೊತ್ತಿರ್ತದೆ, ಅನುಭವ ಆಯ್ತಲ್ಲ ಅವ್ರಿಗೆ. ನಿಮ್ಗೇನು ಅಷ್ಟು ಅನುಭವ ಇರುವಾಗಾರೆ? ಇಲ್ಲ ಸರ್, ನಮ್ಗೇನು ಅಷ್ಟು ಅನುಭವ ಇಲ್ಲ. ಮತ್ತೆ ಸಿದ್ದರಾಜ್ ಅವ್ರೆ, ಈಗ ಟೊಮೆಟೊವನ್ನ ನೀವು 1 ಎಕರೆ ಇಡೀ 1 ಎಕರೆಗೆ ಹಾಕ್ತೀರಿ ಅಂತ ಹೇಳ್ತಿದ್ರೆ, 1 ಎಕರೆಗೆ ಟೊಮೆಟೊ ಹಾಕ್ಬೇಕು ಅಂದ್ರೆ 40,000 ಖರ್ಚಾಗುತ್ತೆ ಸ್ಟಾರ್ಟಿಂಗು ಅಂತ ಹೇಳ್ತೀರಿ. ಆ ನಂತರ ಟೊಮೆಟೊವನ್ನ ಬೆಳವಣಿಗೆ ಹಂತದಲ್ಲಿ ಅದು ಹೂ ಬಿಟ್ಟು ಕಾಯಿ ಆಗುತ್ತೆ ಅನ್ಕೊಂಡ್ವೆ, ಅದಕ್ಕೆ ಏನೇನು ನಿರ್ವಹಣಾ ಕ್ರಮಗಳನ್ನ ಅನುಸರಿಸ್ಬೇಕು? ಗೊಬ್ಬರ ಕೊಡೋದಾಗ್ಬೋದು, ನೀರು ಹಾಯಿಸೋದಾಗ್ಬೋದು, ಬೇರೆ ಔಷಧಿಗಳು ಹಾಕ್ಬೋದು, ಇವೆಲ್ಲ ಏನೇನು ಮಾಡಬೇಕು ಅಂತ ಹೇಳಿ ಸರ್. ಫಸ್ಟು ನಾವು ತಂಬಳಕ್ಕೆ ನಾಟಿ ಮಾಡೋದಕ್ಕೆ 40,000 ದುಡ್ಡಾಗುತ್ತೆ. ಅದಕ್ಕೆ ನಾಟಿ ಸಸಿಗಳು ಸಸಿಗಳು ಸರ್ ನರ್ಸರಿ ತಗೋಬರ್ತೀವಿ, ಪಕ್ಕ ಹಳ್ಳಿ ಪಳ್ಳಿ ಪಾಂಡವಪುರ ಇಲ್ಲಿ ಸಿಗ್ತದೆ. ಒಂದು ಸಸಿಗೆ ಅದು ತಗೊಂಡಾಗೆ 1 ರೂಪಾಯಿ, 1.10, 1.20, 1 ರೂಪಾಯಿ 20 ಪೈಸಾ, 90 ಪೈಸಾ ಹಿಂಗೆಲ್ಲ ಸಿಗ್ತದೆ ಸರ್. ಅದು ತಂದು ನಾಟಿ ಮಾಡಿಬಿಟ್ಟು 1 ಎಕರೆ 6,000 ರೂಪಾಯಿ ನಾಟಿ ಮಾಡ್ತೀವಿ. 1 ಎಕರೆ 6,000 ನಾಟಿ ಮಾಡ್ತೀವಿ ಸರ್. 1-2 ಅಡಿಗೆ ಒಂದು ಒಂದ್ ಗಿಡ 2 ಅಡಿಗೆ ಹಾಕ್ತಿವಿ. 4 ಅಡಿ ಸಾಲ್ ಮಾಡ್ತೀವಿ, 4 ಅಡಿ ಸಾಲ್ ಮಾಡ್ತೀವಿ, 2 ಅಡಿ ಹಾಕ್ತಿವಿ ಸರ್. ನಾವು ಹಣ್ಣ ಚೆನ್ನಾಗೆ ಗಿಡ ಅದು ಏನಾದ್ರು ಚೆನ್ನಾಗೆ ಬಂದು ಇದು ಮಾಡಿದ್ರೆ ನಾವು ಹಣ್ಣ ಕುಯ್ಯೋದಕ್ಕೆ ಕನಿಷ್ಠ ಸರ್ 90-100,000 ದುಡ್ಡು ಬೇಕು ಸರ್. 1 ಎಕರೆಗೆ ಖರ್ಚು ಒಂದು ಸುತ್ತಲಿ ಸರ್ 100-150 ರೂಪಾಯಿ, 140 ರೂಪಾಯಿ ಸುತ್ತಲಿ ಒಂದು ಕೆ ಜಿ ಸುತ್ತಲಿ 100-160 ರೂಪಾಯಿ 140 ರೂಪಾಯಿ ಕೆ ಜಿ ಸಿಗ್ತದೆ ಸುತ್ತಲಿ. ಅದು ಎಣ್ಣಾಳು ಒಂದು ಕೆ ಜಿ ಹಾಕ್ತಾರೆ ಅಷ್ಟೇ ಒಂದು ದಿವಸಕ್ಕೆ. ಹಾಂ, ಅವರಿಗೆ ಕೂಲಿ 300 ರೂಪಾಯಿ ಕೊಡಬೇಕು. ಸಂಜೆ ಗಂಟ 2 ಕೆಜಿ ಹಾಕ್ತಾರೆ, ಬೆಳಿಗ್ಗೆ 8 ಗಂಟೆ ಬಂದರೆ ಸಾಯಂಕಾಲ 5 ಗಂಟೆ ಗಂಟೆ 2 ಕೆಜಿ ಹಾಕ್ತಾರೆ ಅವ್ರಿಗೆ. ಅವ್ರಿಗೆ 300 ರೂಪಾಯಿ ಆಯ್ತಾ, ಇದು 300 ರೂಪಾಯಿ. ಎಷ್ಟು ಹೇಳ್ಬೇಕಂಗಾರೆ ಅದಕ್ಕೆಲ್ಲ ಸರ್? ಒಂದ್ಸತಿ ಒಂದು ಬ್ಯಾಚ್ ಹಾಕ್ಸ್ತೀನಿ ಅಂದರೆ ಸರ್ ನಮಗೆ ಒಂದು 20 ಹಾಳು ಬೇಕು ಸರ್. ಒಂದು ಬ್ಯಾಚ್ ಹಾಕ್ತೀನಿ, 20 ಹಾಳು ಬೇಕು. ಮೊದಲನೇ ಸತಿ ಒಂದು 10 ಹಾಳು ಹಾಕ್ಬಿಡ್ತೀವಿ, ಒಂದೊಂದು ಹಾಕೋಗೋದು. ಎರಡನೇ ತಪ್ಪಕ್ಕೆ ಒಂದು 10 ಹಾಳು ಹಾಕ್ಬಿಡ್ತಾರೆ ದಬಸಿ. ಹಾಂ, ಈ 3 ತಪ್ಪ 4 ತಪ್ಪ ಹಾಕ್ಸ್ತೀವಿ. 4 ಲಾಸ್ಟ್ ಸತಿ ಅಂತೂ ಜಾಸ್ತಿ ನೀಬೇಕು. ಪ್ರತಿಯೊಂದು ಕುಡಿಗೆ ಎಲ್ಲ ಬಂದ್ಬಿಡುತ್ತೆ, ಪ್ರತಿಯೊಂದು ಕುಡಿಗೆ ನಾವು ಒಂದು ಲಾಸ್ಟ್ ದಪ್ಪ 4 ತಪ್ಪ ಅಂದರೆ ಯಾಕೆ ಪದೇ ಪದೇ ಯಾಕೆ ಹಾಕ್ಸ್ತೀರಿ ಸರ್? ಅದೇ ಅದು ಜಾಸ್ತಿ ಯಾವಾಗ ಗೊಬ್ಬರ ಚೆನ್ನಾಗಿ ಕೊಡ್ತದೆ ಚೆನ್ನಾಗಿ ಕೆಲೆ ಬಂದ್ಬಿಡ್ತದೆ. ಬೆಳಗ್ಗೆ ಹೋಯ್ತದಲ್ಲ ಕೆಲೆ ಏನ್ಬಿಡ್ತದೆ, ಹಿಂಗೆ ಕಿಸ್ಕೊಬಿಡ್ತದೆ. ಅದು ಎತ್ತಿ ಎತ್ತಿ ಹಿಂಗೆ ಕಟ್ಟಬೇಕು ಹಿಂಗೆ, ಎತ್ತಿ ಎತ್ತಿ ಕಟ್ಟಿದಾಗ ಅದು ಆಳುಗಳು ಜಾಸ್ತಿ ಆಗ ಸ್ಟಾರ್ಟಿಂಗ್ ಒಂದೇ ಒಂದು ಗಿಡಕ್ಕೆ ಒಂದು ದಾರ ಹಾಕ್ತಾರೆ. ಅದೇನಾಗುತ್ತೆ ಕೊನೆಕೊನೆ ಆಯ್ತು ಲಾಸ್ಟ್ ಬರ್ತಾ ಒಂದು ಗಿಡ ಕನಿಷ್ಠ ಇಲ್ಲ ಅಂದ್ರೆ 10-15 ಗುಡಿ ಹೊಡಿತದೆ. 15 ಕುಡಿಗೂ ಹಾಕ್ಬೇಕು. ಅಲ್ಲ, ಈ ಕುಡಿ ಹೊಡಿತದೆ ಅಂದ್ರೆ ಕುಡಿ ಚುಟ್ಬೇಕು ಏನಾದ್ರು? ಕುಡಿ ಚುಟ್ಟಿಕ್ಕಿಲ್ಲ, ಅದು ಏನ್ ಮಾಡಲ್ಲ, ಬೆಳಗ್ಗೆ ಒಜ್ಜ ಇರ್ತದೆ. ಆ ಕೂಡ ಕುಡಿಗೆ ಹಾಕಂದಾಗ ದಾರ ಗಣಕ ಹೋಯ್ತಾರೆ. ಯಾವ ತಳಿ ಹಾಕ್ತೀರಿ ಅಷ್ಟು ಚೆನ್ನಾಗಿ ಬೆಳೀತದೆ ಅಂತ ಹೇಳ್ತಾ ಇದೀರಲ್ಲ ಸರ್? ನಾವು ಹೈಬ್ರಿಡ್ ಹಾಕ್ತೀವಿ ಸರ್. ಹೈಬ್ರಿಡ್ ಅಲ್ಲಿ ಯಾವುದು ಸರ್? 10/58, 10/57, ಯೋಗಿ ಇವೆಲ್ಲ ಬಂದವೆ, ಅವೆಲ್ಲ ಹಾಕ್ತೀವಿ ಸರ್. ನಾವು ಎಲ್ಲ ಯಾವ್ದಾರು ಸರಿ ಚೆನ್ನಾಗಿ ಮಾರ್ಕೆಟಿಂಗ್ ಹೋಗ್ಬೇಕು, ಅಲ್ಲಿ ಚೆನ್ನಾಗಿ ಬೆಳೆನೂ ಬರ್ಬೇಕು. ಇಲ್ಲಿ ಆತರ ಹಾಕ್ತೀವಿ, ಮಳಗಾರಕ್ಕೆ ಬೇರೆ ವೆರೈಟಿ, ಬ್ಯಾಸ್ಗೆ ಬೇರೆ ವೆರೈಟಿ ಮಾಡಿರ್ತಾರೆ. ನಾವು ಅಲ್ಲಿ ಅಂಗಡಿಲಿ ಕೇಳ್ತೀವಿ ಯಾವ್ದಪ್ಪ ಅಂತ ಸರ್, ಇವನು ಬ್ಯಾಸ್ಗೆ ಇದು ಹಾಕ್ಬೇಕಣ ಮಳಗಾಗಿ ಹಾಕ್ಬೇಕಂದ್ರೆ ಅದು ತಗೊಂಬಂದು ಅದೇ ಥರ ಹಾಕಿ ಬೆಳಿತೀವಿ ಸರ್. ಈಗಾಯ್ತು, ಅದು ಹಾಕಿ ಎಲ್ಲ ಕಟ್ಟೋದಕ್ಕೆ 90,000 1 ಎಕರೆಗೆ ಖರ್ಚಾಯ್ತು ಸರ್. ಏನಾಗಾರೆ ಇದು ಒಂಥರ ವ್ಯವಹಾರ ಇದ್ದಂಗೆ ಆಗೋಯ್ತಲ್ಲ ಸರ್? ಅದು ವ್ಯವಹಾರ ಇದ್ದಂಗೆ, ಇದು ಹೆಂಗೆ ಜೂಜಾಡ್ದಂಗೆ, ಇದು ಜೂಜಾಡ್ತಾರೆ. ಆರೆ ಅಲ್ಲ, ಆದ ಬಡಿಬೋದು, ಆದ್ರೆ ಇರ್ಬೋದು ಆ ಥರ. ಏನೋ ಒಂಥರ ಬದುಕೋರು ಬದುಕೋರೆ, ಕೆಟ್ಟವರು ಕೆಟ್ಟವರೆ, ತರಕಾರಿ ಅಂತೂ ಅದೊಂದು ಇದು ಮಾಡೋ ಅಷ್ಟೇ. ಅದ ನಿಮಗೂ ಒನ್ ಟೈಮು ಕೆಡಿಸ್ಬಿಟ್ಟಿತ್ತಲ್ಲ. ಹಾಂ, ಕೆಡಿಸ್ಬಿಟ್ಟೆ ಸರ್. ನಮ್ಗೇನು ಮೋಸ ಅಂತ ಮಾಡಿಲ್ಲ, ತರಕಾರಿಯಲ್ಲಿ ಲಾಭನ ಸಿಕ್ಕೈತೆ, ನಮಗೆ ಮೋಸ ಏನಾಗಿಲ್ಲ. ಒಂದು ಹೋಯ್ತಿದೆ, ಒಂದು ಬತ್ತದೆ, ಮಾಡ್ತಾ ಇರಬೇಕು. ನಾವು ಬುಡಿ ಅಂತ ಹೋಯ್ಕಿಲ್ಲ. ಐ ಕೆಲ ಜನ ಏನು ನೋಡ್ತಾರೆ, ಅವ್ನು ರೆಡಿ ಅವ್ನು ಹಾಕ್ತಾ ನಾವು ಹಾಕ್ಬೇಕು ಅಂದ್ಬಿಟ್ಟು ಹಾಕ್ತಾರೆ. ಹಾಕ್ಬಿಟ್ಟು ದಾಸ ಆದರೆ ತಂತಿ ದಡಿ ಎಲ್ಲ ಮಾರಾಕ್ಬಿಡ್ತಾರೆ. ಯಾವಾಗ ಈ ಬ್ಯಾನ ನಾವು ಕಬ್ಬಿನ ಬೆಳಕು ತರಕಾರಿ ಬೆಳಕಿರೋದು ಐಕಿಲ್ಲ ಅಂದ್ಬಿಡಿ. ನಾವು ಹಂಗಲ್ಲ, ಅದು ಲಾಸ್ ಆದ್ರು ಬೆಳಿತೀವಿ, ಆದ್ಯಾರು ಬೆಳಿತೀವಿ. ಹಾಂ, ಆ ಥರ. ಆದರೆ ಒಟ್ಟಿನಲ್ಲಿ ನಿಮಗೆ 1 ವರ್ಷದ ಒಟ್ಟಾರೆ ಆದಾಯ ನೋಡಿದಾಗ ನಷ್ಟ ಅಂತ ಅನಿಸಿಲ್ಲ? ನಷ್ಟ ಅಂತ ಅನಿಸಿಲ್ಲ ಸರ್. ಒಂದ್ರಲ್ಲಿ ಸಿಕ್ತೀವಿ, ನಿರಂತರವಾಗಿ ನಾವು ಮಾಡ್ತಾ ಹೋಗ್ಬೇಕು. ಈಗ ಧೃತಿಗೆಡ್ಬಾರ್ದು, ಧೃತಿಗೆಡ್ಬಾರ್ದು. ಯಾವಾಗಲೂ ಏನು ಟೈಮ್ ತರಕಾರಿ ಮಾಡ್ತಾ ಇರ್ತೀವಿ. ಈಗ ಒಂದ್ಸತಿ ಬ್ಯಾಚಲ್ಲಿ ಟೊಮೆಟೊ ಹಾಕಿದ್ದು, ಅದು ಹೋಯ್ತು, ಈ ಚೊಟ್ಟು ಹಾಕಿದ್ವಿ, ಅದೇ ಬೆಟ್ಟು ಚೊಟ್ಟು ಹಾಕಿದ್ದೀನಿ. ಈಗ ಚೊಟ್ಟು 36-35 ರೂಪಾಯಿ ಕೆ ಜಿ ಹೋಯ್ತದೆ. ಎಷ್ಟು ಎಕರೆಗೆ ಹಾಕಿದ್ರಿ? ಅದಕ್ಕೆ ಮಾಮೂಲಿ ಒಂದು ಫುಲ್ ಅದಕ್ಕೆ ಹಾಕಿದ್ವಿ ಪೂರ್ತಿ ಚೊಟ್ಟು. ಅಲ್ಲಿ ಚೊಟ್ಟು ಬಂದಿದೆ, ಕುಯ್ತಾ ಇದೀವಿ ಅಲ್ಲಿಗೆ. 36-35 ರೂಪಾಯಿ ಹೋಯ್ತದೆ ಕೆ ಜಿ ಹಾಕ್ತಾ ಇದೀವಿ. ನಮ್ಮ ಒಂದು 3 ದಿವಸಕ್ಕೊಂದ ಕುಯ್ತೀವಿ, ಒಂದು 3 ಕ್ವಿಂಟಲ್ 4 ತಗೊಂಡು ಸಿಗ್ತೇವೆ. ಸರ್, ಒಂದಪ್ಪಕ್ಕೆ ಒಂದಪ್ಪಕ್ಕೆ ನಾಲ್ಕು ಕುಂಟಲ್ ಮೂರು ಕುಂಟಲ್ ಸಿಗ್ತವೆ. ಎಲ್ಲಿ ಮಾರುಕಟ್ಟೆ ತಗೊಂಡೋಗ್ತೀರಿ ಸರ್? ಮಾರುಕಟ್ಟೆ ಮೈಸೂರು ಹಾಕ್ತೀವಿ, ಇಲ್ಲ ನಾ ಪಕ್ತೂರು ಇಲ್ಲೇ ಇಲ್ಲೇ ವ್ಯಾಪಾರ ಮಾಡ್ತಾರೆ ಹುಡುಗ ಒಬ್ಬ, ಅವನೇ ತಗತಾನೆ ಬಂದಿಲ್ಲ, ಇಲ್ಲೇ ಬಂದು ತಗೊಂಡೋಗ್ತಾನೆ, ಇಲ್ಲೇ ಬಂದು ತಗತಾನೆ. ಅವ್ನಿಗೆ 2 ರೂಪಾಯಿ ಕಮಿಷನ್, ಒಂದು ಕೆ ಜಿಗೆ 2 ರೂಪಾಯಿ ಕೊಡ್ಬೇಕು. ಏನು ನಮ್ಗೆ ಸಾಗಣೆ ವೆಚ್ಚ ತಪ್ಪದಲ್ಲ? ತಪ್ಪದೆ. ಅಲ್ಲೇನು ಮೈಸೂರಲ್ಲಿ ಮಾರ್ಕೆಟ್ ಮೊಬೈಲ್ ನೋಡ್ಕೊತಾನೆ, ಹಣ 30 ರೂಪಾಯಿ ಅಂದರೆ ನಮಗೆ 28 ಹಾಕೊಡ್ತಾನೆ, 2 ರೂಪಾಯಿ ಲೆಸ್ಸು. ಬಾಡಿಗೆ ಕಮಿಷನ್ ಇಲ್ಲ, ಬಾಡಿಗೆ ಇಲ್ಲ. ಈಗ ಚೊಟ್ಟನ್ನ ಹಾಕಿದ್ದೀನಿ ಅಂತ ಹೇಳಿದ್ರಲ್ಲ, ಎಷ್ಟು ತಿಂಗಳಾಯ್ತು ಹಾಕಿ ಬೆಳೆ? ಸರ್ ಚೊಟ್ಟ ಹಾಕಿ ನಾನು ಇದಕ್ಕೆ ಈಗ ಕರೆಕ್ಟಾಗಿ 2 ತಿಂಗಳು ಬರ್ತದೆ ಅದು. ಈಗ ಅಲ್ಲೇ ನಾವು 15 ತಿಂಗಳು ಕುಯ್ತಾ ಇದ್ದೀವಿ, 2 ಮುಕ್ಕಾಲು ತಿಂಗಳಾದ ಸರ್. ಎಲ್ಲಿ ತರಿಸ್ತೀರಿ ಇದು ಸಸಿ ಗಿಡಗಳೆಲ್ಲ? ಸಸಿ ಗಿಡ ಇಲ್ಲ, ಪಕ್ತೂರು ತಗತ್ತೀವಿ ಸರ್, ಮೇಲ್ಗಡೆ ಪಕ್ತೂರು ನಮ್ದು ಆಗ್ನಳ್ಳಿ ಅಂತ ಐತೆ, ಅಲ್ಲಿ ಉಪ್ಪ ನಾವೇ ಬೀಜ ಕೊಟ್ಬಿಟ್ಟು ಆಗ್ನಳ್ಳಿ ಹೋಟ್ಲ್ ಹಾಕ್ಸ್ಬಿಟ್ಟು ಅಲ್ಲಿ ತಗೋತೀವಿ. 10 ತಿಂಗಳು ಬರ್ತದೆ ಪೈರು, ಅದು ಕೊಟ್ಟು ಕೊಟ್ಟು 10 ತಿಂಗಳು ಬರ್ತದೆ. ನೀವು ಬಿತ್ತನೆ ಬೀಜ ತೆಗೆದು ಅವ್ರಿಗೆ ಕೊಡ್ತೀವಿ? ಅವ್ರಿಗೆ ಕೊಡ್ತೀವಿ, ಅವ್ರಿಗೆ ಒಂದು ಟ್ರೈ 20 ರೂಪಾಯಿ. ಯಾಕೆ ಬಿತ್ತನೆ ಬೀಜ ಅವ್ರಿಗೆ ಮಾಡ್ಕೋಬೋದಲ್ಲ ಸರ್? ಅವ್ರಂದ್ರೆ ಯಾವ್ಯಾವ ಹಾಕ್ಬಿಟ್ರೆ ಗೊತ್ತಿಲ್ಲ, ನಾವು ಈ ಅಂಗಡಿಲಿ ಗ್ಯಾರಂಟಿ ತಗೊಂಡ್ ತಗೋಬಿತ್ತೀವಿ, ಅಂಗಡಿದ ಗ್ಯಾರಂಟಿ ಕೊಡ್ತಾರೆ, ಇದಕ್ಕೆ ಬೀಜ ಕಬ್ಬಂಗೆ ಕೊಡ್ತಾರೆ, ಅದು ಏನಾರ ಫಲ ಬಿಡಿದ್ರು ನಾವು ಕರ್ಕೊಂಡ್ ತೋರಿದ್ರೆ ನಮ್ಗೆ ಅವ್ರಿಗೆ ಸ್ವಲ್ಪ ಇದು ಮಾಡ್ತಾರೆ, ಕರ್ಕೊಂಡ್ ತೋರಿ ಇದು ಮಾಡ್ಕೊಡ್ತಾರೆ ಕಂಪ್ನಿ ಕರೆಸಿ. ಅಂದ್ರೆ ಏನಾರ ನಷ್ಟ ಆದ್ರೆ ಅವ್ರ ಅಷ್ಟಾರ ಫಲ ಬಿಡಿದ್ರೆ ನಷ್ಟ ಆದ್ರೆ ಕಂಪ್ನಿ ಕರ್ಕೊಂಡ್ ತೋರಿಸ್ಬಿಟ್ಟು ಇನ್ನೊಂದು ಯಾವ್ದಾರ ಕೊಡ್ತೀವಿ ಬಿಡಿ ಸೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವರು ಸರ್ ಹೋಗಿ ಕೊಡ್ತಾ ತಂದು ಕೊಡ್ತಾರೆ. ಇಲ್ಲಿ ಒಂದು ಯಾವ್ದು ಹಂಗ ಆಗಿಲ್ಲ, ಗ್ಯಾರಂಟಿನೇ ಕೊಡ್ತಾರೆ, ಅವ್ರು ಮೋಸ ಮಾಡಿಲ್ಲ, ಗ್ಯಾರಂಟಿನೇ ಕೊಡ್ತಾ ಇದಾರೆ. ಈಗ ಚೊಟ್ಟಲ್ಲಿ ಎಷ್ಟು ನಿಮ್ಗೆ ಆದಾಯ ನಿರೀಕ್ಷೆ ಮಾಡ್ತಾ ಇದ್ರಿ ಒಟ್ಟು ಈಗ ತಗತಾ ಇದ್ದೀನಿ ಅಂತ ಹೇಳ್ತೀರಿ ಸರ್? ನಮ್ದು ಈಗ ತೋಟದಲ್ಲಿ ಅದಕ್ಕೆ ಒಂದು 40-50 ಸಾವಿರ ಖರ್ಚಾಗ ಟೊಮೊಟೊ ಹಾಕಿದ ಬೆಡ್ಗೆ ಹಾಕಿದೆ ಅಂದ್ರೆ ಅದಕ್ಕೆ ಹಾಕಿರೋದು ಖರ್ಚು ಹಂಗೂ ಖರ್ಚಾಯ್ತಾ ಗೌಸ್ ತುಡಿಬೇಕು, ಅದಕ್ಕೂ ದಾರ ಕಟ್ಸ್ಬೇಕು, ಅಂದ್ರೆ ನರ್ಸರಿ ಗಿಡ ತರಬೇಕು. ಗಿಡ ತರಬೇಕು, ಅದು ಬೀಜನೇ, ಅದು ಬೀಜನೇ 1,200 ರೂಪಾಯಿ ಕೆ ಜಿ. ತಿರ್ಗಾ ದಾರ ಕಟ್ಸ್ಬೇಕು, ಸರ್ ಒಂದೂವರೆ ಕೆಜಿ, ಒಂದು ಎಕರೆಗೆ ಕೆಜಿ ಹಾಕಿದೆ. ಬೀಜ ಮಾಡಿ ಎಷ್ಟು ಗಿಡ ಬರ್ತವೆ ಸರ್? ಅದು ಒಂದು 8,000 ಸಾವಿರ ಬರುತ್ತೆ. 8,000 ತಮಾಟೆಗಾರೆ, ತಮಾಟೆಗೆ 2 ಅಡಿಗೆ ಒಂದು, ಇದು 2 ಅಡಿಗೆ 4 ನೀಡಬೇಕು, 1/2 ಅಡಿಗೆ ಒಂದು ನೀಡಬೇಕು. ಹತ್ತಿರ ನೀಡಬೇಕು ಅದು ಬಂದಂತ ಕುಡಿಯೆಲ್ಲ ಸುತ್ತಿಸಬೇಕು, 3 ಟ್ರಿಪ್ ಸುತ್ತಬೇಕು ಕುಡಿಯ. ಅದು ಅದಕ್ಕೆ ಸುತ್ತೀವಿ, ಆ ಗಿಡಕ್ಕೆ ಒಂದು ಕಟ್ಟಿದ್ದಿಲ್ಲ ದಾರವ, ಆ ದಾರಕ್ಕೆ ಸುತ್ತಿಸಿ ರೋಡ್ ರೋಡ್ ಬಿಡ್ಕೊ ಹೋಗ್ತೀವಿ. ಅದೇ ಮಾಡ್ತೀವಿ, ಕೆಳಗೆ ಕೆಲೆ ಬಿಟ್ಟಿದ್ದಲ್ಲ, ಕೆಲಗೆ ಭೂಮಿ ಬಿಡೈತದೆ, ಫಲ ಬಡಿಕಲ ಭೂಮಿ. ಅದು ಅದೇ ಮಾಡ್ತೀವಿ, ಎಣ್ಣಾಳು ಬಿಟ್ಟು ಲೇಬರ್ ಬಿಟ್ಟು ಒಂದು ಆಳು ಸಾಲ ಬಿಟ್ಟು ಸುತ್ತಿ ಸುತ್ತಿ ಮೇಕೆ ಕಲಿಸ್ತೀವಿ. ಅದ ಮೂಟ್ ಸುತ್ತಬೇಕು, ಮೇಲೆ ಚಪ್ರ ತರ ಮಾಡ್ತೀರ? ಆಮೇಲೆ ದಾರ ಎಣಿತೀವಿ, ಚಪ್ರ ತರ ಹಾಕಿ ದಾರ ಹಾಕ್ತಿವಿ, ದಾರ ಹಾಕಿ ದಾರದಲ್ಲಿ ಬೆಳೆಯೋದು. ಅದರಿಂದ ಏನು ಅಂದಾಜು ಎಷ್ಟು ಈಗ ನಿರೀಕ್ಷೆ ಮಾಡ್ತಿರ್ಬೋದು ಇಳುವರಿ ಸರ್? ಅದು ಈಗ ಇಳುವರಿ ನಾವು ಮಾಮೂಲಿ ಕೂತಾ ಇದೀವಿ, ಅದು ಬ್ಯಾಸಿಗೆ ಆಗಿದ್ರಿಂದ ಮಳೆಗಾಲ ಆಗಿರೋ 1 ಟನ್ ಸಿಕ್ತಿತ್ತು, ಅದೇ 1 ಟನ್ ಸಿಕ್ಕರೆ 10 ರೂಪಾಯಿ ರೇಟ್ ಆಗಿರ್ಬೋದು, ರೇಟ್ ಸಿಗ್ತಿಲ್ಲ. ಆದರೆ ಇಳುವರಿ ಕಮ್ಮಿ, ಸ್ವಲ್ಪ ರೇಟ್ ಜಾಸ್ತಿ ಇರೋದ್ರಿಂದ ಪರವಾಗಿಲ್ಲ, ಈಗ ಸ್ವಲ್ಪ ಪರವಾಗಿಲ್ಲ. 1 ಟನ್ತವರು ಅಷ್ಟೇ, 300 ಕೆಜಿಯವರು ಅಷ್ಟೇ. ಅಲ್ಲ ಒಟ್ಟಿನಲ್ಲಿ ಒಂದು 500 ಕೆಜಿ ನಿರೀಕ್ಷೆ ಮಾಡ್ತೀರಾ? 5 ಕೆಜಿ. ಹಾ 500 ಕೆಜಿ. ಕೊನೆ ತನಕ ನಾನು ಕೇಳಿದೆ, ಕೊನೆ ಗಂಟೆ ಒಂದು 3 ಟನ್ ಸಿಗ್ತದೆ ಸರ್? 3 ಟನ್ 4 ಕೆಜಿ. 3 ಟನ್ 4 ಟನ್ ಕಣ ಕುಯ್ತೀವಿ. ಈಗ ಅಲ್ಲಿ ಹೆಚ್ಚು ಕಮ್ಮಿ ನಾವು ಒಂದು 800 ಕೆಜಿ ಗಂಟೆ ಕುದೀವಿ ಅಲ್ಲಿ. ಅದಾದ್ಮೇಲೆ ಬೇರೆ ಇನ್ನೇನು ಬೆಳಿತೀನಿ ಅಂತ ಹೇಳಿದ್ರಲ್ಲ ಸರ್? ಕಬ್ಬು ಬೆಳಿತೀವಿ ಸರ್. ಕಬ್ಬಲ್ಲ, ಸೌತೆಕಾಯಿನ ಬೆಳಿತೀವಿ. ಸೌತೆ ಹಾಕಿಲ್ಲ ಈಗ. ಸೌತೆ ಅಂದ್ರೆ ನಾವು ಈಗ ಈಗ ಕಿತ್ಕೊಂಡು ಹಾಕ್ತೀವಿ, ಸೌತೆ ಹಾಕ್ತಿವಿ. ಈಗ ಬೇಸಿಗೆ ಇತ್ತಲ್ಲ ಹಾಕ್ಬೇಕಾಗಿತ್ತು. ಬೇಸಿಗೆ ಅಂದ್ರೆ ಸರ್ ನಮ್ದು ಅಲ್ಲಿ ಸ್ವಲ್ಪ ಜಮೀನ್ ತಗೋ ಜಾಸ್ತಿ, ನೇವಿಲ್ ಕಡ ಜಾಸ್ತಿ, ಯಾರು ಬೆಳೆಸ್ ಮಾಡಿಕ್ಕಿಲ್ಲ ಎಲ್ಲ. ಅಲ್ಲಿ ರಾಗಿ ಪಾಗಿ ಪಕ್ಕ ಪಕ್ಕ ರಾಗಿ ಪಾಗಿ ಹಾಕ್ತಾಗ ಎಲ್ಲ ಅವ್ ನೇವಿಲ್ ಬರಲ್ಲ, ಆವಾಗ ನಾವು ಸೌತೆ ಹಾಕತ್ತೀವಿ. ಸೌತೆಗೆ ನೇವಿಲ್ ಕಡ ಇರ್ತೀವಿ, ನೇವಿಲ್ ತಿನ್ನ ಸರ್. ಇಷ್ಟ ಈಚ್ ಬಿಡಿ ಜನ ತಿನ್ಕೋತವೆ, ಎಷ್ಟೇ ಕವರು ಬಿಡಿಗಿಲ್ಲ ಅವು ತಿನ್ಕೋತವೆ. ಆಗ ಎಲ್ಲ ಸುತ್ತ ಬೈಲೆಲ್ಲ ಯಾರು ಬೆಳೆ ಬೆಳೆ ಮಳೆ ಬೆಳೆ ಮುಂಗಾರು ಮಳೆ ಹೋದಾಗ ಉಳ್ಳಿ ಪಳ್ಳಿ ತಣ್ಣಿ ಪಣ್ಣಿ ಬಿತ್ತಾರಲ್ಲ, ಆಗ ಬರಲ್ಲ ಅಷ್ಟು ಅವು, ಅಲ್ಲಲ್ಲೇ ಮಿತ ಮೇಯ್ತಾ ಇರ್ತವೆ. ಏನ್ ಮಾಡ್ತೇವೆ, ಹುಡುಗ ಬಂದ್ಬಿಡ್ತವೆ, ನೀರು ಪಾರು ಕುಡಿಗೆ ಬರ್ತವೆ, ಅಲ್ಲಿ ತಾಯಿ ತಿನ್ಕೋತವೆ ಬಂದ್ ಮಂದಿ. ಈಗ ನಂತರ ತರಕಾರಿ ಆದ್ಮೇಲೆ ಕಬ್ಬು, ಕಬ್ಬು ಬೆಳಿತೀವಿ ಸರ್. 1.5 ಎಕರೆ ಹಾಕಿದ್ದೀರಿ ಕಬ್ಬು ಹಾಕ್ತೀವಿ ಸರ್. ಹೇಳಿ, 1.5 ಎಕರೆಗೆ ಏನು ಯಾವ ಪದ್ಧತಿಯಲ್ಲಿ ಬೆಳಿತಾ ಇದ್ದೀರಿ? ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದೀರಾ? ಇಲ್ಲ ನಿಮ್ಮೂರಲ್ಲಿ ಕೆಲವರು ಸಾವಯವ ಪದ್ಧತಿಯಲ್ಲಿ ಬೆಳಿತಾ ಇದ್ದಾರೆ, ಹಾಗೇನಾದ್ರು ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಾವು ಆದರೆ ಏನು ಮಾಡಿಕ್ಕೆ ಹೋಗಿಲ್ಲ, ಅವ್ರು ಮಾಡ್ತಾರೆ, ನಾವು ಆತನ ಮಾಡಿಕ್ಕೆ ಹೋಗಿಲ್ಲ. ನಾವು ಮೌಲ್ಯ ಕೊಡುಗೆ ಗೊಬ್ಬರ ಹಾಕೊಂಡು 4 ಅಡಿ ಪಟ ಮಾಡ್ಕೊಂಡು ಡ್ರಿಪ್ ಮಾಡ್ಕೊಂಡು ಬೆಳಿತೀವಿ ಸರ್. ಡ್ರಿಪ್ ಅಲ್ಲಿ ಒಂದು ವರ್ಷಕ್ಕೆ ಪರ್ಮಿಟ್ ಸಿಗ್ತದ? ಸಿಗ್ತದೆ ಸರ್, 1 ವರ್ಷ ಸಿಗ್ತಾರೆ. ಏನು ತೊಂದರೆ ಇಲ್ಲ, ಅವರೇ ಕೊಡ್ತಾರೆ, ಬಿಲ್ನು ಹಂಗೆ ಮಾಡ್ತಾರೆ ಸರ್. ಇಲ್ಲ, ಈಗ ಹೇಗೆ ಕಬ್ಬು ಸಾಗಾಣಿಕೆ ಲಾರಿಲಿ ತಗೊಂಡೋಗ್ತಿದ್ದೀರಾ ಸರ್? ಇಲ್ಲ, ನಾವು ಲಾರಿಲಿ ತಗೋಗೋದು. ನಿಮ್ಮೂರಲ್ಲೆಲ್ಲ ಪೂರ್ತಿ ಟ್ರ್ಯಾಕ್ಟ್ರು ಎತ್ತಿನ ಗಾಡಿ ಹೊಡ್ಕೊಂಡು ಹೋಗ್ತಿರ್ತಾರೆ? ಅದಕ್ಕೆ ಇಲ್ಲ, ಹೊಡ್ಕೊ ಈಗ ಎತ್ತಿಗೆ ಹೊಡ್ಕೋತಾರೆ. ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಗಾಡಿಯಲ್ಲಿ ಕೊಡೋ, ನಮ್ಮ ಗಾಡಿಯಲ್ಲಿ ಒಂದೊಂದು ಗಾಡಿ ಕಟ್ಕೋದ್ರೆ ಅದು 15 ರೂಪಾಯಿ ಸಂಬಿಟ್ಟು ಲೇಬರ್ ಕೊಟ್ಟು ಟನ್ ಲೆಕ್ಕ ಮಾತಾಡ್ಬಿಟ್ಟು ಕೊಡಿಸ್ಬಿಡ್ತೀವಿ ಸರ್. ಟನ್ ಲೆಕ್ಕನೇ ಮಾತಾಡ್ಬಿಟ್ಟು ಕಟ್ಸ್ತೀವಿ ಲಾರಿಲಿ. ಎಷ್ಟು ಟನ್ ಇಳುವರಿ ಬರ್ತದೆ ಸರ್? 1 ಎಕರೆಗೆ ಚೆನ್ನಾಗಿ ಬೆಳೆದ್ರೆ 60-70 ಟನ್ ಬೆಳಿಬೋದು ಸರ್. 80 ಟನ್ ಕಡೆ ಬೆಳಿಬೋದು. ಸ್ಟಾರ್ಟಿಂಗು 80 ಟನ್ ಬರ್ತದೆ ತೆನೆ, ಸ್ವಲ್ಪ ಕೂಳೆ ಒಂದು 10 ಟನ್ ಕಮ್ಮಿ ಆಗ್ತದೆ. ಆಮೇಲೆ ಏನ್ ಮಾಡ್ತೀರಿ ಇದೆಲ್ಲ ಗರಿಗಳೆಲ್ಲ ಕೂಳೆ ಎಲ್ಲ ಮಾಡ್ತೀರಿ ಸರ್? ನಾವು ಕೂಳೆ ಪಳೆ ಬೆಂಕಿ ಇಟ್ಟಿಲ್ಲ, ಅಲ್ಲೇ ತರಗೆಲ್ಲ ಮುಡಿಸ್ಬಿಟ್ಟು ಹಂಗೆ ಬಿಟ್ಬಿಡ್ತೀವಿ. ಗದ್ದೆ ಒಳಗೆ ಬಿಟ್ಬಿಡ್ತೀವಿ. ಮುಂಚೆ ಎಲ್ಲ ಫಸ್ಟ್ ಎಲ್ಲ ಬೆಂಕಿ ಇಟ್ಬಿಡ್ತಿದ್ದು. ಈಗ ತೆಂಗಿನ ಮರಗಳು ರಾವಡಿತವೆ, ಏನ್ ಮಾಡಿದ್ದೆ ಬೆಂಕಿ ಇಟ್ಟು ಬೇಸ್ಬಿಡ್ತಿದ್ದೆ, ಕಬ್ಬು ಹಾಕೋದು ಎಲ್ಲಾನು ರಾವಡಿತವೆ. ಏನ್ ಮಾಡ್ತೀವಿ ಅಂದ್ರೆ ನಾವು ಅಲ್ಲೇ ಎಲ್ಲಾನು ಎಣ್ಣೆ ಬಿಟ್ಟು ಲೇಬರ್ ಮುಡಿಸ್ಬಿಡ್ತೀವಿ. ಮುಡಿಸ್ಬಿಟ್ರೆ ಈ ಕಬ್ಬು ಕಡೆದಿಗೆ ಒಂಚೂರು ಇಕ್ಕಿಲ್ಲ, ಎಲ್ಲ ಗೊಬ್ಬರ ಹೋಗಿರ್ತದೆ, ಗೊಬ್ಬರ ಹೋಗಿರ್ತದೆ. ಆಮೇಲೆ ಕಬ್ಬು ಕಟಾವಾದ ಮೇಲೆ ನಾವು ಕಬ್ಬು ಕಿದಾಕ್ಬಿಡ್ತೀವಿ ಅಂದ್ರೆ ನಾವು ಬೆಂಕಿ ಇಟ್ಟಿಕ್ಕಿಲ್ಲ, ಹಂಗೆ ನೋಡ್ಬಿಡ್ತೀವಿ ತರಬೇರಿಕೆಲೆಯ. ಎಷ್ಟು ಎಷ್ಟು ಕುಳೆ ಬೆಳಿತೀರಿ ಕಬ್ಬು ಸರ್? ನಾವು ಪಂಪ್ ಸೆಟ್ಟಲ್ಲಿ ಗದ್ದೆಲ್ಲಾರೆ ಒಂದು ಆರು ಕುಳೆ ಏಳು ಕುಳೆ ಬೆಳಿತಾರೆ. ಹೌದಾ? ಹಾಂ ಬೆಳಿತಾರೆ. ಇದು ಪಕ್ಕದ ದಸ್ ಕುಪ್ಪಲ್ಲಿ 18 ಕುಳೆ ಗಂಟೆ ಬೆಳಿತಾರೆ. ಹೌದಾ? ಹಾಂ, 18 ಕುಳೆ ಗಂಟೆ ಅವರು 8 ಅಡಿ ಪಟ ಹೊಡ್ಕೊಂಡು 6 ಅಡಿ 8 ಅಡಿ ಪಟ ಹೊಡ್ಕೊಂಡು ಅದೇ ಮಾಡಿ ಬೆಳಿತಾರೆ. ನಾವು ಬೆಳೆಯೋದು 7 ಕುಳೆ ಬೆಳೆಯೋದು. ಎರಡು ಕುಳೆ ಕಿತ್ತಾಕ್ಬಿಟ್ಟು ತಿರ್ಗಾ ಅದಕ್ಕೆ ತರಕಾರಿ ಮಾಡ್ಕೊಂಡು ಒಂದು ವರ್ಷ ಬಿಟ್ಕೊಂಡು ಗೋಬಿ ಹಾಕಿ, ಹಾಂ ತರಕಾರಿ ಬಡ್ಕೊಂಡು ಬದ್ದವಣೆ ಮಾಡ್ಕೊಂಡು ಆಮೇಲೆ ತಿರ್ಗಾ ಹಾಕ್ತೀವಿ ಸರ್. ಕಬ್ಬಲ್ಲಿ ತಿರ್ಗಾ ಪುನಃ ಕಬ್ಬು ಹಾಕ್ತೀರಿ ಅಂದ್ರೆ ಈಗ ನಿಮ್ಗೆ ದೀರ್ಘಕಾಲೀನ ಬೆಳೆಯಾಗಿ ಅಂದ್ರೆ ಒಂದು ವರ್ಷಕ್ಕೆ ವಾರ್ಷಿಕ ಬೆಳೆಯಾಗಿ ಕಬ್ಬು ತಗೋತೀರಿ, ಅಲ್ಪಕಾಲೀನ ಬೆಳೆಗಳಾಗಿ ತರಕಾರಿ ಬೆಳ್ಕೊಳ್ತೀರಿ, ಇವೆರಡರಲ್ಲಿ ನಿಮ್ಗೆ ಯಾವ್ದು ಹೆಚ್ಚಿನ ಲಾಭ ಕೊಡ್ತದೆ ಅನ್ಸುತ್ತೆ ಸರ್? ನಮ್ದು ಹೆಚ್ಚಿನ ಲಾಭ ಅಂದ್ರೆ ಇದು ಕಬ್ಬರಿ ಅಂದ್ರೆ ಕಬ್ಬಂದು ಹಾಕದ್ಕೊಂಡು ಅಲ್ಲೇ ಹಾಕಂಗೆ ಸಿಗ್ತದೆ, ಸ್ವಲ್ಪ ಖರ್ಚು ಅಷ್ಟು ಆಗ್ತದೆ. ಗ್ಯಾರಂಟಿ ಇಷ್ಟೊಂದು ಕಬ್ಬು ಆಯ್ತದೆ, ಅವ್ನು 50 ಟನ್ ಕಬ್ಬಕ್ಕೆ ದುಡ್ಡು ಸಿಕ್ಕಿದೆ ಅಂತ. ತರಕಾರಿ ಹಂಗಲ್ಲ, ಇವತ್ತು ರೆಡ್ ಇದ್ರೆ ನಾಳೆಗೆ ಬಿದ್ದೆ ಹೋಯ್ತದೆ, ತಿರ್ಗಿ ಜಾಸ್ತಿನೇ ಆಗೋಯ್ತದೆ. ಆ ತರ ತರಕಾರಿ ಗ್ಯಾರಂಟಿ ಮೇಲೆ ಕಬ್ಬನ ಮರ ಪಕ್ಕ ಸಿಕ್ಕಿ ಸಿಗ್ತದೆ. ಹಾಂ, ಅದ ಯಾವುದು ನಿಮಗೆ ಹೆಚ್ಚಿನ ಲಾಭವನ್ನು ಇದುವರೆಗೆ ಕೊಟ್ಟಿದೆ ಹೇಳಿ ಸರ್? ನಮ್ಗೆ ಹೆಚ್ಚಿನ ಲಾಭ ಕೊಡ್ತಾ ಮಾಡೋದ ಸರ್. ಟೊಮಾಟೋ ಜಾಸ್ತಿ ಬದುಕಿರೋದು, ತಂಬಾಣೆ ಜಾಸ್ತಿ ದುಡ್ಡು ಸಿಕ್ಕಿರೋದು ನಮಗೆ. ಅದೆಲ್ಲ ಟೊಮಾಟೋ ಹಾಕ್ಬಿಟ್ಟು ನಾನು ಪೂರ್ತಿ ಹಾಳಾಗೋದೆ, ಎಲ್ಲ ನಾನು ಅಲ್ಲಿ ಒಳಗಡೆ ಉತ್ತರಿಸ್ಬಿಟ್ಟೆ, ರೋಟ್ರಿ ಓಡಿಸ್ಬಿಟ್ಟು ಎಲ್ಲ ಮಾಡ್ಬಿಟ್ಟೆ, ರೋಡ್ ಚೆಲ್ಬಿಟ್ಟೆ ಅಂತ ಹೇಳ್ತಾರಲ್ಲ. ಕರೆಕ್ಟ್, ರೋಡು ನಾವು ರೋಡು ಚೆಲ್ಲಿದ್ವಿ, ಇಲ್ಲಾಂದ್ರೆ ನಾವು ಗದ್ದೆಗಳು ಬಿಟ್ಬಿಟ್ಟಿದ್ವಿ, ರೋಡು ಚೆಲ್ಲಿದ್ವಿ. ಆದ್ರೆ ನಮಗೆ ತಂಬಾಟೆ ಜಾಸ್ತಿ ಇಳುವರಿ ಮುಂದಿದೆ. ಹೇಗೆ ಅಂತ ಬೇರೆಯವ್ರಿಗೆ ಇಲ್ಲದೆ ಇರೋ ಲಾಭ ನಿಮ್ಗೆ ಹೇಗೆ ಸಿಕ್ತು ಅಂತ ನಾನು ಕೇಳ್ತಾ. ಹೇಗೆ ಲಾಭ ಅಂದ್ರೆ ಈಗ ನೋಡಿ, ಈ ತಿಂಗಳಲ್ಲಿ ಯಾವಾಗಲೂ ತಂಬಾಟ 4 ವರ್ಷದಿಂದ ರೇಟ್ ಆಗಿರಲಿಲ್ಲ, ಈಗ ರೇಟ್ ಅಂದ್ರೆ ಅವಾಗ ತಂಬಾಟ ಈ ಟೈಮಲ್ಲಿ ಹಾಕಿಲ್ಲ. ಈ ಟೈಮಲ್ಲಿ ಹಾಕಿಲ್ಲ, ನಾವು ಯಾವ ದೀಪಾವಳಿಗೆ ಬರಬೇಕು. ಈಗಿಲ್ವ ಟೊಮಾಟೋ? ಟೊಮಾಟೋ ಈಗ ಹಾಕಿಲ್ಲ, ನಾವು ಈಗ ಹಾಕಿಲ್ಲ. ಈಗ ನೆಡ್ತೀವಿ ನಾವು, ಮಾರ್ಚಿಂದ ನೆಟ್ಟರೆ ನಮಗೆ ಜೂನ್ ಜುಲೈ ಗಂಟ ಇರ್ತದೆ, 2 ಬೇಜ್ ಮಾಡ್ಕೊತೀವಿ. ಆಗ ಒಳ್ಳೆ ಬೆಲೆ ಬರ್ತದೆ. ಆಗ ಹಸಿ ಮಳೆ ಪಳೆ ಊದಿ ಕೆಲವು ಕಡೆ ಮಳೆ ಹೋಯ್ತದೆ, ಅಂಕಲ್ ಪಾನ್ಕಲ್ ಬಿದ್ದು ಗಿಡ ಹೋಯ್ತದೆ ಆದಷ್ಟು. ಆಗ 100 ರೈತವಾಗಿ 100 ರೂಪಾಯಿನಾಗೆ ಸೌತಾದ 10 ರೈತ ಸೌತ್ ಆಗೋ ರೈತ ಸಿಗ್ತದೆ ಅಂದ್ಬಿಟ್ಟು ಈ ಟೈಮಲ್ಲಿ ಹಾಕ್ತಿವಿ ಟೊಮಾಟೋ ನಾವು. ಹಾಂ, ನೀವು ಅಂದ್ರೆ ಬೇಡಿಕೆಯನ್ನ ನೋಡ್ಕೊಂಡು ಯಾವ ಸಮಯಕ್ಕೆ ಎಷ್ಟು ಬೇಡಿಕೆ ಇರ್ತದೆ ಅದನ್ನ ನೋಡ್ಕೊಂಡು ನೀವು ಇದು ಬಿತ್ತನೆ ಮಾಡ್ತೀರಿ? ಆ ತರ ಸರ್ ಹಂಗೆ ಮಾಡೋದು ನಾವು ಹಂಗೆ ನೋಡ್ಕೊಂಡೆ ಮಾಡೋದು. ಈಗ ಮಾರ್ಕೆಟಿಗೆ ನೋಡ್ಕೊತೀವಿ, ಯಾವ ಮಾರ್ಕೆಟಲ್ಲಿ ಯಾವುದು ರೈಟ್ ಇಲ್ಲ, ಮೊಬೈಲ್ ಮಾರ್ಕೆಟ್ ರೇಟ್ ಯಾವ್ದು ರೇಟ್ ಇಲ್ಲ, ಅದನ್ನ ನೋಡಿ ಹಾಕೋದು. ಏನ್ ಮಾಡ್ತಾರೆ, ಕೆಲವು ಜನ ಇವತ್ತು ರೈಟ್ ಆಗ್ಬಿಡ್ತಾ ಕಣಪ್ಪ ಇದು ಹಾಕಿ ಬಿಡ್ಬೇಕು ಅಂತಾರೆ, ಅದು ರೇಟ್ ಇರಲ್ಲ, ಅದು ಉಡಕ್ತದ ರೇಟ್ ಅದು. ಆ ತರ ಈಗ ಒಟ್ಟಿನಲ್ಲಿ ನೀವು ಇದನ್ನ ತಿಳುವಳಿಕೆಯಿಂದ ಮಾಡ್ತಾ ಇದ್ರೆ? ತಿಳುವಳಿಕೆ ಮಾಡೋದು ನಾವು. ಈ ತಿಳುವಳಿಕೆಗೆ ನಿಮ್ಮ ಶ್ರೀಮತಿಯವರ ಸಲಹೆ ಸೂಚನೆ ಎಷ್ಟಿರ್ತದೆ, ಎಷ್ಟು ಏನ್ ಹೇಳ್ಕೊಡ್ತೀರಿ ಪವಿತ್ರ ಅವ್ರ? ನೀವು ಏನಿಲ್ಲ ಸರ್, ನಾವು ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಅಲ್ಲ, ನಿಮ್ಗೇನು ಅನುಭವ ಇದೆ ಇದ್ರಲ್ಲಿ ಹೇಳಿ. ನಮ್ಗೇನು ಅನುಭವ ಇಲ್ಲ ಸರ್. ನಿಮ್ದು ಯಾವ ಊರ್ನವರು, ಯಾವ ಊರಿಂದ? ನಮ್ಮ ಕೆರೆ ಸರ್, ಹುಲಿಕೆರೆ. ಹುಲಿಕೆರೆ ಅವರ? ಹಾ ಹಾ, ನಿಮ್ಗೆ ಹೇಳಿ ನಿಮ್ಮ ಅನುಭವ ಏನೇನಿದೆ, ಮನೆ ಹತ್ರ ಏನ್ ನೋಡ್ಕೊಳ್ತೀರಿ, ದನಕರುಗಳಿದಾವ? ಇಲ್ಲ ಸರ್, ಆಡ್ಗಳಿವೆ, ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇರ್ತೀವಿ. ಹೌದಾ? ಎಷ್ಟು ಆಡಿದೆ ಸರ್? 4 ಇದೆ ಸರ್. 4 ಆಡಿದೆ. ಅದಕ್ಕೆಲ್ಲ ಮೇವು? ಮೇವು ಜೊತೆ ಹೊರತು ಊರು ತೋಟತೇವೆ. ಅದೇ ಮೇಯ್ಸಕ್ಕೆ ಬಿಡಲ್ಲ? ಇಲ್ಲ ಬಿಡಲ್ಲ ಸರ್. ತೋಟದ ಸೀಮೆ ಹುಲ್ಲು ಹಾಕಂದಿವಿ, ಡೈರಿ ಕಡ್ಡಿ ಸೀಮೆ ಹುಲ್ಲು, ಅದು ಮಾಮೂಲಿ ಹಳ್ಳಿ ಜೋಳ ಹಾಕಂದಿದ್ದೀವಿ. ಅದು ಬೆಳಗ್ಗೆ ಹೊತ್ತು ಹೋಯ್ತೀವಲ್ಲ ಸಂಜೆ ಹೊತ್ತು, ಕಂತೆಗೆ ಬೇಕೊಂಡು ಕಟ್ ಹಾಕ್ತೀವಿ ಅಂತ ಇವ್ರು ಕಟ್ಕೊಂಡು ಮೇಯಿಸ್ಕೊತಾರೆ ಸರ್. ಮೇಯಿಸ್ಕೊತಾರೆ. ಈಗ ಹೆಚ್ಚಿಗೆ ಆಡು ಯಾಕೆ ಮಾಡಿಲ್ಲ ಸರ್? ಆಡು ಮೇಯಿಸಿಕೆ ಯಾರು ಮಾಸ ಮೇಯಿಸಿ ಹೆಚ್ಚಿಗೆ ಆಡು ಮೇಯಿಸಿಕೆ ಆಗಲ್ಲ ಸರ್. ಅದೇನು ಒಂದು 2 ಸರಿ ಆಡು, ಈಗ ಒಂದು ಸರಿ ಒಂದೇ 2 ಸರಿ ಮನೆ ಬಳಕೆಗೆ. ಮನೆ ಬಳಕೆ ತೋಟದತ್ರನೂ ಮಾಡ್ತಾರೆ, ಇಲ್ಲೂ ಮಾಡಕ್ ಆಗಲ್ಲ ಅನ್ಕೊಂಡು ಕಮ್ಮಿ. ನೀವು ನೋಡ್ಕೊಂಡು ಹೋಗ್ತಿರಲ್ಲ? ನಾವು ಹೊಡ್ಕೊಂಡು ಹೋಗಲ್ಲ ಸರ್, ಮನೆ ಹತ್ರ ನೋಡ್ಕೊತೀವಿ. ನೋಡ್ಕೋತಿರಲ್ಲ, ಇನ್ನು ಜಾಸ್ತಿ ಮಾಡ್ಕೊಟ್ರೆ ಸಾಕು ಸುಮ್ನ ಅದ ಸರ್. ಹೋಗ್ಲಿ, ಈಗ ಹಸುಗೀಸು ಸಾಕೋಣ ಅಂತ ನೀವು ಹೇಳೋದು ಇವ್ರಿಗೆ? ಹೇಳ್ತೀವಿ ಸರ್, ಸ್ವಲ್ಪ ಜಾಗ ಇಲ್ಲ, ಇಲ್ಲಿ ಸ್ವಲ್ಪ ಕಾಂಪೌಂಡ್ ಹಾಕ್ಸ್ಬೇಕು, ಆದ್ಮೇಲೆ ಇಟ್ಕೊ ಸಾಕೋದ ಅಂತ ಅಂದಿದ್ದಾರೆ. ಮತ್ತೆ ಹಾಲಿಗೆಲ್ಲ ಏನ್ ಮಾಡ್ತೀರಿ? ಡೈರಿ ತಗೋತೀವಿ ಸರ್. ತಗೊಳ್ತೀರಿ? ಈಗ ಹಸು ಏನ ಸಾಕ್ಬೇಕು ಅಂತ ಆಲೋಚನೆ ಇದೆಯಾ? ಇದೆ ಸರ್. ಸಾಕ್ತೀರಿ? ಯಾವ್ದು ನಾಟಿ ಹಸು ಸಾಕ್ಬೇಕಾ ಮಾಮೂಲಿ ಫಾರಂ ಹೆಚ್ ಎಫ್ ಸಾಕ್ಬೇಕಂತ? ನಾಟಿ ಹಸುವಿಗೆ ಎಲ್ಲ ಬೇಡಿಕೆ ಜಾಸ್ತಿ ಆಗದಲ್ಲ ಈಗ. ಇಲ್ಲಿ ಏನ್ ಜಾಸ್ತಿ ಓಡಲ್ಲ ಸರ್, ಅವೆಲ್ಲ ಮಾರೋದ್ ಬೇಡ ಮನೆ ಬಳಕೆಗೆ. ಮನೆ ಬಳಕೆ ಜಾಸ್ತಿ ಎಮ್ಮೆ ಸಾಕೋದಿದ್ದೀನಿ ಒಂದ ಎಮ್ಮೆ. ಯಾಕೆ? ಮುರುಘಾ ಎಮ್ಮೆ ಅಂತ ಇದಾವಲ್ಲ, ಅದು ಜಾಸ್ತಿ 10 ಲೀಟರ್ ಹಾಲು ಕೊಡೋದಂತೆ, ಅದು ಅದ ಸಾಕೋದಂತ ನಾನು ಇದು ಮಾಡ್ಕೊಂಡಿನಿ. ಎಲ್ಲಿ ಮಾಹಿತಿ ಎಲ್ಲ ಸಿಕ್ತು ನಿಮ್ಗೆ ಸರ್? ಮಾಹಿತಿ ಅಂದ್ರೆ ಈ ನಾನು ಇಲ್ಲಿ ಟಿವಿಲಿ ನೋಡ್ಬಿಟ್ಟು ಕೋಲಾರದಲ್ಲಿ ಯಾರೋ ಟಿವಿಲಿ ಹೇಳಿದ್ರು ಅವ್ರು 130 ಎಮ್ಮೆ ಸಾಕಿದಂತೆ, ಒಂದ್ ತಿಂಗಳಿಗೆ 7 ಲಕ್ಷ ರೂಪಾಯಿ ಅಂದ್ರೆ 6 ಲಕ್ಷ ಅದೇ ಸಿಗ್ತದಂತೆ. 13-14 ಜನ ಲೇಬರ್ ಅವ್ರಂತವು, ಅವರಿಂದ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರು. ನಾವಾಗೆ ಅವ್ರು ನಾವು ಒಂದ್ ಸಾಕು ನೋಡೋದಂತ. ಅಲ್ಲ, ಈಗ ಎಲ್ಲರೂ ಕೂಡ ಹಾಗೆ ಇನ್ನೊಬ್ರನ್ನ ನೋಡೇ ಹಳಕ್ ಬೀಳೋದು. ಅದು ಲಾಭನಾರ ಆಗ್ಬೋದು ನಷ್ಟನಾರ ಆಗ್ಬೋದು. ಹಂಗೆ ನೀವು ನೋಡ್ಬಿಟ್ಟು ಅದ್ರ ಲಾಭ ನಷ್ಟ ಲೆಕ್ಕ ಹಾಕ್ತಾನೆ, ಅದ್ ಹೆಂಗ್ ಸಾಕ್ಬೋಣ ಅನ್ಕೊಂಡಿದ್ರೆ ನಾವಂದ್ರೆ ಬರೀ ಒಂದೇ ಒಂದು ಸಾಕು ನೋಡೋದಂತ. ಎಷ್ಟು ಅದ್ರ ಬೆಲೆ ಅಂತ ಗೊತ್ತಾ? ಒಂದು ಬೆಲೆ ಅದು ಅವ್ರು ಹೇಳಿದ್ರು ಅವರು 90-80 ಸಾವಿರ ರೂಪಾಯಿ ಬೆಲೆ ಅದು. ಅದು ಹರಿಯಾಣ ಪಂಜಾಬ್ ಸಿಗ್ತಿ ಮೇಲೆ ಸಿಕ್ಕಲ್ಲ, ಅದು ಪಂಜಾಬಲ್ಲಿ ತರಬೇಕು ಹರಿಯಾಣ ತರಬೇಕು ಅಂತ ಹೇಳಿದ್ರು. ಈಗೆಲ್ಲ ನಮ್ಮ ಪಕ್ಕ ಜಿಮ್ಮೆ ಒಬ್ಬರು ಮಾಡ್ತಾ ಇದಾರೆ, ಅವರು ತತ್ತಾರೆ, ಅವ್ರು ಪರ ಮಾಡ್ತಾರೆ. ಅವರು ಅವರೊಂದು 30 ಎಮ್ಮೆ ತಂದಾರಂತೆ, 3 ಎಮ್ಮೆ 30 ತಂದಾರಂತೆ. ಈಗ ಕುರಿ ಪರ ಮಾಡೋರೆ, ಕುರಿ ಪರಮ ಅಷ್ಟ ಆಯ್ತದೆ, ಯಾಕಂದ್ರೆ ಸಿಗಿಲ್ಲ ಕುರಿ ಪರಮ, ಎಮ್ಮೆ ಪರ ಮಾಡ್ಬಿಡದ, ಎಮ್ಮೆ ತಂದ್ರದ ಅಂತ ಹೇಳೋರೆ. ಅವ್ರು ನಾವೊಂದು ಹಾಕಬಾರದಂತ ಹೇಳಿದೀವಿ. ಬರೀ ದುಡ್ಡನ್ನ ಲೆಕ್ಕಾಚಾರ ನೋಡ್ತಾ ಇದೀರಾ, ಇಲ್ಲ ಹಾಲನ್ನ ಗುಣಮಟ್ಟ, ನಮ್ಮ ಆರೋಗ್ಯ, ನಾವು ಸೇವಿಸಿದ್ರೆ ಹೇಗೆ, ಈ ತರ ಏನಾದ್ರು ಯೋಚನೆ ಮಾಡ್ತೀವಿ? ನಮ್ಗಿನ್ನು ದುಡ್ಡಿನ ಅವಶ್ಯಕತೆ ಇಲ್ಲ, ದುಡ್ಡು ಅವರು 7 ಲಕ್ಷ ಮಾಡ್ತಾರೆ ಅಂದ್ರೆ ಅವ್ರು ಅಷ್ಟೇ ಸಮ ಅಷ್ಟೇ ಸಮ ಪಡ್ತಾರಲ್ಲ, ಅವರು 7 ಲಕ್ಷ ಸಮ ಪಡ್ತಾರಲ್ಲ. ನಾವು ಎಮ್ಮೆ ನೋಡೋದು ಹೆಂಗೆ ಹಾಲು ಗುಣಮಟ್ಟ ಚೆನ್ನಾಗಿರುತ್ತೆ ಅದು, ಒಂದು ಲೀಟ್ರ್ ಹಾಲು ಅದು 58-60 ರೂಪಾಯಿ ಹಾಲಂತೆ ಅದು. ಅದು ಬೆಂಗಳೂರು ತವಕರ ಅಂತ ಅವರು, ನಾವಿಲ್ಲೇ ಲೋಕಲ್ ಎಲ್ಲ ಹಾಕೊಂಡು ನಮ್ಮ ಡೈರಿಗೆ ಎಲ್ಲ ಹಾಕೊಂಡು ಲೋಕಲ್ ಹಾಕೊಂಡು ಸ್ವಲ್ಪ ಇದು ಮಾಡೋದಂತ. ನಮ್ಮ ತಂದೆಯವರು ಮೊದಲು ಹಾಲು ವ್ಯಾಪಾರ ಮಾಡ್ತಿದ್ದು ಮೈಸೂರಿಗೆ, ಮೈಸೂರಿಗೆ ಹಾಲು ವ್ಯಾಪಾರ ಮಾಡ್ತಿದ್ದು ಇಲ್ಲಿಂದ ತಗೊಂಡೋಗೋ, ಇಲ್ಲಿಂದ ತಗೊಂಡು ನಮ್ಮ ತಂದೆಯವರು. ನಮ್ಮ ತಂದೆಯವರು ಇದು ಪಕ್ಕಪಕ್ಕಲ್ಲಿ ಬಿಡಿಸ್ಕೊಂಡು ತಂದೆಯವರು ನೋಡಿ ಅವರೇ ಏನು ತಂದೆಯವರು ಹಾಲು ವ್ಯಾಪಾರ ಮಾಡ್ತಿದ್ರು, ಸೈಕಲ್ ಕಟ್ಕೊಂಡು ಹೊಡಿತು ಮೈಸೂರಿಗೆ ಡಬ್ಬ ಕ್ಯಾನ್ಗಳು. ಓಹೋ, ನೀವೆಲ್ಲ ಚಿಕ್ಕದ್ರಲ್ಲಿ ನೋಡಿದ್ರಿ? ನಾವು ನೋಡಿದ್ದೀವಿ. ಸಾಕಂದ್ರೆ ಸಣ್ಣ ಬಾ ಹೋಗೋಣ ಅಂತ ಕರೀದಿಲ್ವ ಅವಾಗ? ಸರ್ ನಮ್ಮ ಕರೀತಿರ್ಲಿಲ್ಲ, ನಾವು ಮಾಮೂಲಿ ಹೇಳಿ ಮಾ ತೋಟದಲ್ಲಿ ಅಂದ್ರೆ ಅವ್ರು ಮಾಮೂಲಿ ಅಲ್ಲಿಂದ ಎಲ್ಲ ತರೋರು ಮೈಸೂರಿಂದ ತರೋರು. ಕಿಲೋಮೀಟರ್ ಆಗೋದು ಹೆಚ್ಚು ಕಡಿಮೆ ಇಲ್ಲಿಂದ 20 ಕಿಲೋಮೀಟರ್ ಸೈಲ ಸಹ ಇಲ್ಲಿಂದ ಅಮ್ಮೂರಿಗೆ 28 ಕಿಲೋಮೀಟರ್ ಆಗ್ತದೆ. 20 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡು ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದು, ಸೈಕಲ್ ಎಲ್ಲ ಬರೋರು, ಸೈಕ್ ಸುತ್ತ ಹಳ್ಳಿಗೆ ಸೈಕಲ್ ಹೊಡಿತಿದ್ದವರು ಸುತ್ತ ಹಳ್ಳಿಗೆ. ದಿನಕ್ಕೆ ನೀವು ಹೇಳ್ತಾ ಇರೋ ನೋಡಿದ್ರೆ 100 ಕಿಲೋಮೀಟರ್ ಸೈಕಲ್ ಹೊಡಿತಿದ್ರು ಲೆಕ್ಕ? ಹಾ, ಹೊಡಿದ್ರು. ನಮ್ಗೆ ನಾವಿಲ್ಲಿ ನಮ್ಮ ತಾಯಿಯವರು 50 ಕಿಲೋಮೀಟರ್ ಹೊಡಿಯೋರು. ಹಾ ಸರ್, ನಮ್ಮ ತಾಯಿಯರು ಇಲ್ಲಿ ಬಿಡಿಸಿ ಮಾಡೋರು ಅಲ್ಲೇ, ಅವ್ರು ಪಕ್ಕ ಚಾಕ್ಟಲ್ಲಿ ಲಿಂಗತ್ಪುರದಲ್ಲಿ ಅಲ್ಲಿ ಬಿಡಿಸ್ಕರವ್ರು. ಇವರೇ ಮಾಡೋರು ದೊಡ್ಡದೊಂದು ಕ್ಯಾನು ಕಟ್ಕೊಂಡು 2 ಕ್ಯಾನ್ಗೆ, ಹಿಂದಿಗೆ ಒಂದು ಕ್ಯಾನು, 3 ಕ್ಯಾನ್ ಕಟ್ಕೊಂಡು ಹೋಗೋರು ಮೈಸೂರಿಗೆ ಹೊಡೆಯೋರು. ಮುದಿನಾವಾಸ ಮೈಸೂರು ಅಲ್ಲೇ ಆಗ್ತಿದ್ದು ಜಾಸ್ತಿ, ಹಾಗೆ ಶ್ರಮ ಪಟ್ಟರೆ, ಬಹಳ ಶ್ರಮ ಪಟ್ಟಿದ್ದಾರೆ ಅವರು. ಎಷ್ಟನ ಮಕ್ಕಳು ನಿಮ್ಮ ತಂದೆಗೆ? ಸರ್, ಒಂದು 4 ಜನ ಮಕ್ಕಳು. 4 ಜನಕ್ಕೆ ಎಲ್ಲ ಹೆಸರಾಗಿ ನಿಮ್ಗೆ 3 ಎಕರೆ ಬಂದಿದ್ದೆ? ನಮ್ಮ 3 ಎಕರೆ ಜಮೀನು, ಒಂದು 12 ಎಕರೆ ಇವೆ. ನೀವು ಜಾಸ್ತಿ ಮಾರಾಕ್ಬಿಟ್ಟು ಈಗ 3-3 ಎಕರೆ ಹಂಚಿದ್ದೀವಿ ಸರ್. ನಿಮ್ಗೆ ಎಷ್ಟನ ಮಕ್ಕಳು ಸಿದ್ದರಾಜ್ ಅವರ? ಮಗಳು ಸರ್. ಒಬ್ಳು ಮಗಳು ಏನು ಒಂದು ಓದ್ತಾ ಇದ್ದಾಳೆ? ಓದ್ತಾ ಇದ್ದಾಳೆ ಸರ್, ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾಳೆ. ಪಿ ಯು ಸಿ ಓದ್ಲಿ, ಒಳ್ಳೇದಾಗ್ಲಿ. ಈಗ ಅವಳನ್ನ ಈಗ ನಾನು ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ಲ. ನೀವೊಬ್ರು ಕೃಷಿಕರು, ಕೃಷಿಕನಿಗೆ ಏನಾದ್ರು ಮದುವೆ ಮಾಡ್ಕೊಡೋಂತ ಅವಕಾಶ ಬಂದ್ರೆ ಏನು ನಿಮ್ಮ ಆಲೋಚನೆ? ಸವಿತ್ರ ಅವ್ರು ಕೇಳೋಣ ಅಂತ ಹೇಳ್ರಿ ಮೊದಲು, ಅವ್ರಿಗೆ ತೀರ್ಮಾನ ತಗೊಳ್ಳೋದು. ಸರ್, ನಮ್ದೇನಿಲ್ಲ ಇರ್ತೀವಿ ಸರ್. ಅಲ್ಲ, ಒಬ್ಬ ಒಳ್ಳೆ ಕೃಷಿಕ ನಿಮ್ಮ ಹಾಗೆ ಬೆಳೆ ಮಾಡ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ಲಿ, ಅವಳು ವಿದ್ಯಾಭ್ಯಾಸ ಚೆನ್ನಾಗಿ ಮುಗಿಸ್ಲಿ, ಎಲ್ಲ ಆಗ್ಲಿ. ನಂತರ ಏನಾರು ಅವಳ ವೈವಾಹಿಕ ಜೀವನದ ಮಾತುಕತೆ ಬಂದಾಗ, ವಿವಾಹ ಜೀವನದ ಮಾತುಕತೆ ಬಂದಾಗ ಕೃಷಿಕನಿಗೆ ಕೊಡಬೇಕು ಅನ್ನೋ ಆಲೋಚನೆ ಬರುತ್ತೆ. ಆಗ ನಿಮ್ಮ ತೀರ್ಮಾನ ಏನಿರುತ್ತೆ? ಮಾಡೋದ್ರ ಬಿಡಿ ಸರ್, ಏನಿಲ್ಲ, ಮನ್ಸಿಲ್ಲ. ಇಲ್ಲ ಸರ್, ಇವ್ರು ಹೆಂಗಿಲ್ತಾರ ಹಂಗೆ ನಮ್ಮನೇಲಿ ಏನಿಲ್ಲ. ನಿಮ್ಮ ಆಲೋಚನೆ ಏನು ಸಿದ್ದರಾಜ್ ಅವ್ರೆ? ಸರ್, ನಮ್ಮ ಆಲೋಚನೆ ಸರ್, ಹಣೆ ಬರ ಏನಾಗ್ತದೆ ಅಂತ ಹೇಳಕ್ ಆಗಲ್ಲ. ಕೃಷಿನೇ ಸಿಕ್ಬೋದು, ಯಾರು ಸಿಕ್ಬೋದು, ಹಣೆ ಬರ ಎಲ್ಲಿ ಬರ್ತದೆ ಅಲ್ಲಿ ಮಾಡ್ಬೇಕು ಸಂಜ. ಏನು ಅವಳು ವಿದ್ಯಾಭ್ಯಾಸ ಹೇಗಿದೆ? ಚೆನ್ನಾಗಿ ಓದ್ತಾ ಇದ್ದಾಳ? ಚೆನ್ನಾಗಿ ಓದ್ತಾಳೆ ಸರ್. ಓದಿದ್ರೆ ಏನು ಮಾಡ್ಬೇಕು ಅಂತಿದ್ದೀರಿ ಸರ್? ಅವ್ಳು ಏನು ಓದ್ತಾಳ ಓದ್ತೀವಿ ಸರ್. ಅಲ್ಲ, ನಿಮ್ಮ ಆಲೋಚನೆ ಏನಿದೆ, ಅವಳ ಆಲೋಚನೆ ಏನಿದೆ? ನಾವು ಸರ್ ಕೃಷಿಗೆ ಯಾವ್ದಾರ ಸಂಬಂಧಪಟ್ಟಂತ ಹೊಸಂದಿದ್ದೀವಿ ಸರ್. ನಾವು ಕೃಷಿ ಅಗ್ರಿಕಲ್ಚರ್ ಡಿಗ್ರಿ ಮಾಡ್ಸೋಣ ಆ ಥರ ಮಾಡ್ಸಿದ್ದೀವಿ ನಾವು. ಮಾಮೂಲಿ ಈಗ ಎಲ್ಲ ಇಂಜಿನಿಯರು ಡಾಕ್ಟ್ರು ಕೆಲವೊಂದು ದುಡ್ಡು ಕೊಡಿಕ್ಕೆ ಆಗೋದಿಲ್ಲ. ಇದು ಸಣ್ಣ ಪಡೆ ಯಾರು ಮಾಡ್ಕೊಂಡಿದ್ದೀಗ ಅದೇನು ಬೇಡ ಅಂತ ಹೇಳಿ ಹೇಳಿ. ಇಂಜಿನಿಯರ್ ಕಾಮನ್ ಆಗ್ಬಿಟ್ಟಿದ್ದೀಗ ಅದೇನು ಬೇಡ, ಬೇರೆ ಏನು ತಗೋ ಅಂತ ಹೇಳ್ತೀವಿ. ಬೇರೆ ಅಂದ್ರೆ ಏನು? ಅವಳು ಏನು ತಗೋತಾಳೆ ಅದು. ಅದೇ ಬೇರೆ ಅಂದ್ರೆ ನಿಮ್ಗೊಂದು ಇರ್ತದಲ್ಲ ಪ್ಲಾನು ಕೃಷಿಗೆ ಸಂಬಂಧಪಟ್ಟಂಗೆ ಅಂತ ಹೇಳಿದ್ರು ಸಿದ್ದರಾಜ್ ಅವರು. ಅದೇ ಸರ್, ನಿಮ್ಗೆ ಏನನ್ಸುತ್ತೆ? ಏನಿಲ್ಲ ಸರ್, ಇವ್ರು ಹೇಳ್ದಂಗ ನಾವು ಅದೇನೋ ಏನಿಲ್ಲ. ಆಗಲಿ, ಒಳ್ಳೇದಾಗಲಿ, ಅವಳ ಭವಿಷ್ಯನೂ ಚೆನ್ನಾಗಿರಲಿ, ನಿಮ್ಮ ಭವಿಷ್ಯನೂ ಇನ್ನೂ ಚೆನ್ನಾಗಿ ಉತ್ತಮವಾಗಲಿ. ಉತ್ತಮವಾದ ರೀತಿಯ ಕೃಷಿ ಜೀವನದ ಅದರಲ್ಲೂ ತರಕಾರಿ ಬೆಳೆಯ ಅನುಭವಗಳನ್ನು ನೀವು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮ್ಮನ್ನು ಭೇಟಿ ಮಾಡಿ ನಮ್ಮ ಕೇಳುಗರು ಯಾರಾದರೂ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 97-40-53-57-08 97-40-53-57-08 ಇನ್ನೊಂದು ಸರಿ ಹೇಳಿ. 97-40-53-57-08 ಧನ್ಯವಾದಗಳು ಸಿದ್ದರಾಜ್ ಅವರೇ ಹಾಗೂ ಪವಿತ್ರ ಅವರೇ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದುವರೆಗೆ ಟೊಮ್ಯಾಟೋ ಹಾಗೂ ಇತರೆ ತರಕಾರಿ ಬೆಳೆಗಳ ಬೇಸಾಯದಲ್ಲಿ ನಿರತರಾಗಿರುವ ಪಾಂಡವಪುರ ತಾಲೂಕು ಶ್ಯಾದನಹಳ್ಳಿಯ ಕೃಷಿಕ ಸಿದ್ದರಾಜು ಅವರೊಂದಿಗಿನ ಸಂದರ್ಶನ ಆಲಿಸಿದಿರಿ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ಈಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಅಪ್ಪಗೆರೆ ತಿಮ್ಮರಾಜು. ತಿಳಿಯುತ್ತ ಬಂದಾಳೆ ಚಾಮುಂಡಿ ಮುಟ್ಟಿರೋ ಸೀರೆ ಹುಲಿ ಚರ್ಮ, ಬೆಟ್ಟ ಬಿಟ್ಟಿಳಿಯುತ್ತ ಬಂದಾಳೆ ಚಾಮುಂಡಿ ಮುಟ್ಟಿರೋ ಸೀರೆ ಹುಲಿ ಚರ್ಮ. ಮಾದೇವ್ಗೆ ಹುಗೆ ನೀ ಹಾಲು ಮಲೆ ಏಳು ಮಲೆ ಎಪ್ಪತ್ತೇಳು ಮಲೆ ಮಾದೇವ್ಗೆ ಹುಗೆ ನೀ ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮೇಲೆ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯಕಾರ್ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ ಮಾದಪ್ಪ ಮಾಡಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿ